ಆಸ್ಪತ್ರೆಗಳಲ್ಲಿ ಕೋವಿಡ್ ನಿಯಂತ್ರಣ ಅಣುಕು ಪ್ರದರ್ಶನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಮಡಿಕೇರಿ. ರೈತ ಧ್ವನಿ ಕಿಸಾನ್ ವಾಣಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದು ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿಯನ್ನು ಕೇಳಲಿದ್ದೀರಿ. ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 08272220006. ರೈತ ಬಾಂಧವರೇ, ಮಡಿಕೇರಿ ಆಕಾಶವಾಣಿಯಿಂದ ನೇರ ಪ್ರಸಾರದಲ್ಲಿ ಕೃಷಿ ಸಿರಿ ಮೂಡಿ ಬರ್ತಾ ಇದೆ. ಅನುಭವಿ ಕೃಷಿಕರು, ಯುವಕರು, ಯುವತಿಯರು ಸಹ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೋದು. ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆಗಳಿಗೆ ಉತ್ತರ ಹೇಳಲಿಕ್ಕೂ ಪ್ರಯತ್ನ ಮಾಡ್ಬೋದು. ಕೆಲವೊಂದಂತೂ ಸುಲಭವಾಗಿ ನಿಮಗೆ ಉತ್ತರ ಸಿಗುತ್ತೆ, ಕೆಲವೊಂದಕ್ಕೆ ಕಷ್ಟ ಅನ್ನಿಸ್ಬಹುದು. ಆದರೂ ಅವಕಾಶವನ್ನು ಉಪಯೋಗಿಸ್ಕೊಳ್ಳಿ. 08272220006 ಈ ಸಂಖ್ಯೆ ನಿಮಗಾಗಿ ಲಭ್ಯ ಇದೆ. ಹೊಸಬರು ಪ್ರಯತ್ನ ಮಾಡಿ, ನಿರಂತರವಾಗಿ ಸಂಪರ್ಕ ಮಾಡೋರು ಇತರರಿಗೆ ಅವಕಾಶ ಮಾಡಿಕೊಡಿ. ಕರೆ ಯಾರದು ನೋಡೋಣ. ನಮಸ್ಕಾರ, ಯಾರು ತಾವು? ನೇರ ಪ್ರಸಾರದಲ್ಲಿ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ ಶ್ರೋತೃಗಳೇ. 08272220006 ಈ ಸಂಖ್ಯೆ ಲಭ್ಯ ಇದೆ. ಕೊಡಗುವಲ್ದಲ್ಲೇ ಅಕ್ಕಪಕ್ಕದ ಜಿಲ್ಲೆಗಳ ರೈತ ಬಾಂಧವರು ಸಹ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೋದು. ಕೇಳುಗರೆ, ನಾಳಿನ ಸಂಜೆ ಕಿಸಾನ್ ವಾಣಿಯಲ್ಲಿ ಉಪಯುಕ್ತವಾದ ಮಾಹಿತಿ ಪ್ರಸಾರವಾಗ್ತಾ ಇದೆ. ಕಾಫಿ, ಕಾಳುಮೆಣಸು, ಭತ್ತ ಈ ಬೆಳೆಗಳಲ್ಲಿನ ಅನುಭವಗಳನ್ನು ತಿಳಿಸ್ತಿದ್ದಾರೆ ಸೋಮಾರಪೇಟೆ ತಾಲೂಕು ಗರಗಂದೂರಿನ ಕೆಎಸ್ ಮಂಜುನಾಥ್ ಅವರು. ಓದೋದು ಅವರಿಗಿಷ್ಟವಾಗಲಿಲ್ಲ, ಬೇಗ ಕೃಷಿಗೆ ಬಂದರು. ಮಮತೆಯಿಂದ ಕೃಷಿಗೆ ಮರಳಿದ ಮಂಜುನಾಥ್ ಅವರು ಈಗ ಉತ್ತಮವಾದ ಕಾಫಿ ಬೆಳೆಗಾರರು, ತೋಟನ ಚೆನ್ನಾಗಿಟ್ಕೊಂಡಿದ್ದಾರೆ. ಅನುಭವಗಳು ನಿಮಗೆ ಒಂದು ರೀತಿಯಲ್ಲಿ ಉತ್ತೇಜನ ನೀಡಬಲ್ವು. ಕರೆ ಯಾರದು? ನಮಸ್ಕಾರ, ಯಾರು ತಾವು? ಕಡಿತವಾಗ್ತಾ ಇದೆ, ಸಂಪರ್ಕ ಮಾಡಿ. ಬೇರೆಯವರು ಸಹ ಈ ಮಾರ್ಗವನ್ನು ಉಪಯೋಗಿಸ್ಕೊಳ್ಳಿ. 08272220006 ಮಡಿಕೇರಿ ಆಕಾಶವಾಣಿಯಿಂದ ನೇರ ಪ್ರಸಾರದಲ್ಲಿ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಮಾತಾಡಿ, ಯಾರು ತಾವು? ನಮಸ್ಕಾರ, ಯಾರು ತಾವು? ಸುರೇಶ್ ಅವರು. ಯಾವ ಊರಂದ್ರಿ? ಎಡವನಾಡು ಗ್ರಾಮ. ಎಡವನಾಡು. ಸೋಮಾರಪೇಟೆಗೆ ಎಷ್ಟು ದೂರ ಆಗುತ್ತೆ? 15 ಕಿಲೋಮೀಟರ್ ಆಗುತ್ತೆ ಸರ್. ಓಹೋ, ಯಾವ ಕಡೆಗೆ? ಸೋಮಾರಪೇಟೆಗೆ 15, ಕುಶಲ್ ನಗರಕ್ಕೂ 15, ಅದರ ಮಧ್ಯದಲ್ಲಿ ಇದ್ದೇವೆ ಸರ್. ಓಹೋ, ಸೋಮಾರಪೇಟೆ ಬ್ಯಾಕ್ ಸೈಡ್. ಓಹೋ, ಅರಂಗಿ ಡ್ಯಾಮ್ಗೆ ಹತ್ರ. ಹಾರಂಗಿ ಡ್ಯಾಮ್ಗೆ ಹತ್ರ ಇದ್ದಾರೆ? ಹೌದು ಸರ್, 4 ಕಿಲೋಮೀಟರ್ ಆಗುತ್ತೆ. ಓಹೋ. ಸುರೇಶ್ ಅವರು ಈ ಹಿಂದೆ ಒಂದ್ಸಾರಿ ಸಂಪರ್ಕ ಮಾಡಿದ್ರಿ ಅಲ್ವಾ? ಮಾಡಿದ್ದೆ ಸರ್. ಹೌದಾ, 4-6 ತಿಂಗಳ ಹಿಂದೆ. ಹೌದು ಸರ್. ಹಾ, ಎಷ್ಟು ಎಕರೆ ತಮ್ಮದು ತೋಟ ಇದೆ ಅಥವಾ ಜಮೀನಿದೆ? ಒಂದು ಎಕರೆ ಸರ್. ಒಂದೇ ಎಕರೆ? ಒಂದೇ ಎಕರೆ. ಹಸುಗಳು ಎಮ್ಮೆಗಳು ಏನಾದ್ರು ಇಟ್ಕೊಂಡಿದ್ರೆ? ಯಾವ್ದು ಇಲ್ಲ ಸರ್, ಮೊದ್ಲು ಸಾಕ್ತಾ ಇದ್ದೋ, ಇವಾಗ ಎಲ್ಲ ಇದು ಹೊಡಿತಾ ಇದಾರೆ, ಫಾರೆಸ್ಟ್ ಗೆ ಚರಂಡಿ ಹೊಡಿತಾ ಇದಾರೆ. ಇನ್ನೂ ಹಸು ದನ ಕರುಗಳಂತ ಆಗೋ ಸ್ವಲ್ಪ ಕಷ್ಟವೇ ಕಷ್ಟವೇ. ಹೌದು, ಆನೆ ಬರುತ್ತೆ ಅಂತ ಹೇಳಿ ಎಲ್ಲ ದೊಡ್ಡ ಚರಂಡಿ ಹೊಡಿತಾ ಇದಾರೆ. ಹಾಗಿದ್ದಾಗ ಹಸುಗಳನ್ನ ಹೊಡ್ಕೊಂಡು ಹೋಗೋದು ಕಷ್ಟವೇ ಅಲ್ವಾ? ಹೌದು ಹೌದು, ಫಾರೆಸ್ಟ್ ಪಕ್ಕದಲ್ಲೇ ಇದಾವೆ ನಾವು. ಅದಕ್ಕೆ ಆನೆ ಬರುತ್ತೆ ಅದು ಬರುತ್ತೆ ಇದು ಬರುತ್ತೆ ಅಂತ ಹೇಳಿ ಅದಕ್ಕೆ ಇವಾಗ ಚರಂಡಿ ಹೊಡಿತಿದ್ದಾರೆ ದೊಡ್ಡದಾಗಿ. ಹಿಂದೆ ಈಗ ಅಲ್ಲ, ಚರಂಡಿ ಹೊಡಿಯೋದು ಈಗ. ಹಿಂದೆ ನೀವು ಹಸುಗಳನ್ನ ಎಮ್ಮೆಗಳನ್ನ ಸಾಕ್ತಾ ಇದ್ರೆ? ಮೊದಲು ಸಾಕಿದ್ದ ಸರ್. ಮೊದಲು ಅಂದ್ರೆ ಇವಾಗ ಒಂದು 15 ವರ್ಷ ಆಗೋಯ್ತು. ಓ, ಅಂದ್ರೆ ಈಗ ನೀವು ಹೇಳ್ತಿರೋದು ಚರಂಡಿ ಮಾಡ್ತಾರೆ, ಒಂದು ಹೇಳ್ತಿರೋದು ಒಂದು ರೀತಿಯಲ್ಲಿ ಏನು ಕೈ ಬಿಡ್ತಾ ಇದೀವ ಅನ್ನೋ ತರ ಏನಿಲ್ಲ. ಇಲ್ಲ ಇಲ್ಲ, ಅದೊಂದು ಕಾರಣ ಅಷ್ಟೇ. ನಿಮಗೆ ಸ್ವಂತ ಜಾಗ ಜಾಸ್ತಿ ಇದ್ರೆ ಜಾಗದಲ್ಲಿ ಏನಾದ್ರೂ ಹುಲ್ಲು ಬೆಳೆದ್ರೆ ಆನೆ ಬಂದು ತಿನ್ಕೊಂಡು ಹೋಗ್ತದೆ. ಆತರ ಕಷ್ಟ ಇದೆ. ಓ, ಹಾಗೆ ಹಾಗೆ. ಕೆಲವೊಬ್ರು ಬೇರೆಯವರ ಜಮೀನನ್ನ ಗುತ್ತಿಗೆ ತೆಗೆದುಕೊಂಡು ಕೃಷಿ ಮಾಡೋದಿದೆ, ಹಸುಗಳನ್ನ ಸಾಕೋದಿದೆ, ಆ ತೀರದ ಪ್ರಯತ್ನವನ್ನ ನೀವು ಮಾಡಕ್ ಹೋಗಿಲ್ವಾ? ಆದ್ರೆ ಜಾಸ್ತಿ ಈ ಕಡೆ ಕಾಫಿ ತೋಟನೇ ಬೆಳೆದ್ಬಿಟ್ಟಿದ್ದಾರೆ ಸರ್. ಯಾರು ಹೊಲ ಅಂತ ಅಲ್ಲ, ಕಾಫಿ ತೋಟವನ್ನ ಗುತ್ತಿಗೆ ತೆಗೆದುಕೊಂಡು ನಿರ್ವಹಿಸ್ತಾರೆ ಕೆಲವೊಬ್ರು ಅಂತೂ ಮಾಡ್ತಾರೆ ಮಾಡ್ತಾರೆ ಸರ್. ಮತ್ತೆ ಈಗ ಒಂದು ಎಕರೆಯಲ್ಲಿ ನೀವು ಜೀವನ ನಿರ್ವಹಣೆ ಮಾಡ್ತೀರಾ ಅಥವಾ ಬೇರೆ ಉದ್ಯೋಗ ಮಾಡ್ತೀರಾ? ಕೆಲ್ಸಕ್ಕೆ ಹೋಗ್ತೇವೆ. ಹಾ, ಕೂಲಿ ಕೂಲಿ ಕೆಲ್ಸಕ್ಕೆ ಹೋಗ್ತೀವಿ. ಹಾ ಹಾ ಹಾ, ಎಲ್ಲೆಲ್ಲಿಗೆ ಹೋಗ್ತೀರಿ? ಇಲ್ಲೇ ಪಕ್ಕ ಪಕ್ಕದಲ್ಲಿ, ಬೇರೆ ಎಲ್ಲ ಹೋಗಲ್ಲ ಸರ್. ಹಾ ಹಾ, ಹತ್ತಿರದಲ್ಲೇ ಡ್ರೈವರ್ ಕೆಲಸ ಮಾಡ್ಕೊಂಡಿದ್ದೆ ಸ್ಕೂಲ್ ಗಾಡಿಯಲ್ಲಿ. ಹಾ ಹಾ ಹಾ ಹಾ, ಈಗಲೂ ಡ್ರೈವರ್ ಕೆಲಸನ ಮಾಡ್ತಾ ಇದ್ರಿ? ಸರಿ ಸರಿ ಸರಿ, ಅದ್ರ ಪ್ರಯತ್ನ ಮಾಡ್ತಾ ಇದ್ರಿ. ಕೆಲವೊಂದು ತಕ್ಷಣ ನಿಮಗೆ ದಾರಿ ಸಿಗ್ತಾ ಇಲ್ಲ ಅಲ್ವಾ? ಹೌದು ಹೌದು, ಇರ್ಲಿ, ಪ್ರಯತ್ನ ಮಾಡಿ. ತಾವೇನು ಓದಿದ್ರಿ ಸುರೇಶ್ ಅವ್ರೆ? 10ನೇ ತರಗತಿ ಸರ್. 10ನೇ ತರಗತಿ. ಇಂಗ್ಲಿಷ್ ಗೊತ್ತಿದೆ ಅಲ್ವಾ? ಹೌದು ಹೌದು, ಇಂಗ್ಲೀಷು ಈಗ ಓದದೇ ಇರೋರು ಸಹ ಚೆನ್ನಾಗಿ ಮಾತಾಡ್ತಾರೆ ಕನ್ನಡ ಜೊತೆಗೆ. ಕನ್ನಡದ ಜೊತೆಗೆ ಇಂಗ್ಲೀಷನ್ನು ಸೇರಿಸಿ, ಕನ್ನಡ ಪದಗಳಿಗಿಂತ ಇಂಗ್ಲೀಷ್ ಪದಗಳನ್ನು ಹೆಚ್ಚಾಗಿ ಬಳಸಿ ಒಂಥರ ನಾಜೂಕಾಗಿ ಮಾತಾಡೋರು ಇದ್ದಾರೆ ಅಲ್ವಾ? ಹೌದು. ಒಂದು ಪ್ರಶ್ನೆ ತಮಗೆ, ಮಂಕಿ ನಟ್, ಮಂಕಿ ಮಂಕಿ ಅಂದ್ರೆ ಗೊತ್ತು ನಿಮ್ಗೆ ಅಲ್ವಾ? ಮಂಕಿ ಅಂದ್ರೆ ಏನು ಹೇಳಿ? ಅಲ್ವಾ, ಕಪಿ, ಕೋತಿ, ಮಂಗ ಅಲ್ವಾ? ಹೌದು. ನಟ್ ಅಂದ್ರೆ? ನಟ್ ಅಂದ್ರೆ ಅದಕ್ಕೆ ಉಪಯೋಗಿಸುವಂತ ಮೀನ್ ಬಲೆ. ಅಲ್ಲ, ನೆಟ್ ಅದು, ನೆಟ್ ಅದು ನಟ್. ನಟ್ ಅಂದ್ರೆ ಬೀಜ. ಹಾ, ನೋಡಿ ಸರಿಯಾಗಿ ಹೇಳಿದ್ರಿ. ಹಾ, ಮಂಕಿ ನಟ್ ಎಂದು ಯಾವ ಬೆಳೆಯನ್ನ ಕರೀತಾರೆ ಅಂತ ಹೇಳ್ಬೋದಾ ನೋಡಿ? ಕಡಲೆ ಬೀಜಕ್ಕಂತೂ ಅಲ್ಲ, ಅದೊಂದು ಪಿನಟ್ಸ್ ಅಂತ ಹೇಳ್ತಾರೆ. ಏನಂದ್ರೆ ಬೀಜ? ಕಡಲೆ ಬೀಜ ಅಂತೂ ಅಲ್ಲ ಅಂತ ಹೆಂಗ್ ಹೇಳ್ತೀರಿ? ಅದಕ್ಕೆ ಪಿನಟ್ಸ್ ಅಂತ ಏನು ಹೇಳ್ತಾರಲ್ಲ ಸರ್. ನೀವು ಉತ್ತರ ಹೇಳಿ ಇದಲ್ಲ ಅಂತ ನೀವೇ ಹೇಳ್ತದ್ರಿ. ಹಾ, ಕಡಲೆ ಬೀಜನೇ ಅಥವಾ ಶೇಂಗಾ ಬೀಜವನ್ನೇ ಮಂಕಿ ನಟ್ ಅಂತ ಕರೆಯೋದು. ಮಂಕಿ ನಟ್ ಅಂತ ಹೆಸರು ಕೇಳಲಿಲ್ಲ. ಕೇಳಿದ್ದೆ ಸರ್. ಹೌದೌದು, ನೀವು ಹೇಳಿದಂಗೆ ಪೀನಟ್ ಅಂತಾನು ಕರೀತಾರೆ. ಪೀನಟ್ ಅಂತ ಕರೀತಾರೆ, ಮಂಕಿ ನಟ್ ಅಂತಾನು ಕರೀತಾರೆ, ಗ್ರೌಂಡ್ ನಟ್ ಅಂತ ಕರೀತಾರೆ. ಈ ತರದ ಹೆಸರುಗಳಿದಾವೆ ನೋಡಿ. ಅದು ನಿಮಗೆ ಹೊಳೆದ್ರು ಅದಲ್ಲ ಅನ್ನೋ ತರನೇ ಭಾವಿಸ್ಕೊಂಡ್ಬಿಡ್ತೀರಿ. ಹೌದು. ನೀವು ಒಂದು ಎಕರೆಯಲ್ಲಿ ಏನ್ ಬೆಳಿತೀರಿ ಸುರೇಶ್ ಅವರೇ? ಕಾಫಿ ಸರ್. ಕಾಫಿ, ಸ್ವಲ್ಪ ಅರಬಿ, ಸ್ವಲ್ಪ ರೋಬಸ್ತಾ. ಓಹೋ, ಅರಬಿಯಲ್ಲಿ ಯಾವುದು ಹಾಕೊಂಡಿದ್ರಿ? ಅರಬಿಕಾ ಕಾಫಿಲಿ ಕಟ್ವಾಯಿ ಸರ್. ಅಂದ್ರೆ ಸ್ವಲ್ಪ ಅದ್ರ ಬದಲಿಗೆ ಇವಾಗ ಅದು ಸತ್ತೋಗ್ತದೆ, ಅದಕ್ಕೆ ಜಾಸ್ತಿ ಸ್ಪ್ರೇ ಅದು ಇದು ಮಾಡ್ಬೇಕು ಅಂತ ಹೇಳಿ ರೋಗಷ್ಟು ಅಂತ ಬರುತ್ತೆ ಸರ್, ಅದನ್ನ ಹಾಕೊಂಡಿದ್ದೀವಿ. ಹೌದಲ್ವಾ, ಒಂದ್ ಎಕರೆಯಲ್ಲಿ ಎಷ್ಟು ಇಳುವರಿ ತಗೊಳ್ತೀರಿ ನೀವು? ನಮಗೆ ಎವರೇಜ್ 20 ಚೀಲ ಬರ್ತಾ ಇದೆ ಇವಾಗ, ಹೊಸದು ಒಂದು 8 ವರ್ಷ ಆಯ್ತು ಅಷ್ಟೇ ಸರ್ ತೋಟಕ್ಕೆ. ಪರವಾಗಿಲ್ಲ ಪರವಾಗಿಲ್ಲ, ಅದರಿಂದ ಅಷ್ಟೇ ಬರ್ತಿದೆ, ತೊಂದರೆ ಇಲ್ಲ. ಮುಂದೆ ಮುಂದಕ್ಕೆ ಜಾಸ್ತಿ ಆಗ್ಬೋದು ಅಂತ ಕಾಣಿಸುತ್ತೆ. ಹೌದು, ಅಲ್ಲ ಮಾಡ್ಬೋದು ಮಾಡ್ಬೋದು. ಸರಿ ಸರಿ ಸರಿ, ಆಗಲಿ ಸುರೇಶ್ ಅವರೇ, ಧನ್ಯವಾದ, ನಮಸ್ಕಾರ, ಒಳ್ಳೆಯದಾಗಲಿ. ಕೇಳಿದ್ರೆ ಕೆಲವೊಂದು ಬೆಳೆಗಳಿಗೆ ಇಂಗ್ಲೀಷ್ನಲ್ಲಿ 2, 3, 4 ಹೆಸರುಗಳನ್ನು ಇಡಲಾಗಿದೆ, ಕನ್ನಡದಲ್ಲೂ ಇದೆ. ಹಾಂ, ಮುಂದಿನ ಕರೆ. ನಮಸ್ಕಾರ, ಯಾರು ತಾವು? ಹಲೋ, ಯಾರು ತಾವು? ಹಲೋ, ಆಕಾಶವಾಣಿ ಮಡಿಕೇರಿ ಅಲ್ಲ? ಹೌದು ಹೌದು, ಮಾತಾಡಿ. ತಾವು ತಮ್ಮ ಹೆಸರು? ನಿಮ್ಮ ಹೆಸರು ಹೇಳಿ. ನಾನು ಲವಕುಮಾರು, ವಿರಾಜಕಟ್ಟೆ ಜುಡಿಷಿಯಲ್ ಡಿಪಾರ್ಟ್ಮೆಂಟ್ ವರ್ಕ್ ಮಾಡ್ತಿರೋದು. ಲವಕುಮಾರ? ಲವಕುಮಾರ್ ಕೆ ಎಂ. ಎಲ್ಲಿಂದ ಅಂದ್ರಿ? ವಿರಾಜಪೇಟೆ ಇದು ತಾಲೂಕು ಮಡಿಕೇರಿ ಇದು ಕಾಕೋಟ್ ಪರಂಬು. ಹೌದಾ, ವಿರಾಜಪೇಟೆ ತಾಲೂಕು ಕಾಕೋಟ್ ಪರಂಬು. ಹೌದು. ಲವಕುಮಾರ್ ಅವರು ಇದೇ ಪ್ರಥಮನ ಸಂಪರ್ಕ ಮಾಡಿದ್ದು ಅಥವಾ ಹೇಗೆ? ಅಲ್ಲ, ನಾನು ಸಂಪರ್ಕ ಮಾಡಿದ್ದೀನಿ. ನನಗೇನು ಗೊತ್ತಂದ್ರೆ ಒಂದು ವಾಯು ಇದು ಇದು ರೇಡಿಯೇಟರ್ ಇದು ಕೊಡಬೇಕಿತ್ತು. ಏನು ಒಂದು ಇದು? ಅಯ್ಯೋ ಅಲ್ಲ, ನಿಮಗೆ ಯಾವ ಉದ್ದೇಶ ಅಂತ ಅನ್ಕೊಂಡು ಅದನ್ನು ಯೋಚನೆ ಮಾಡ್ತಾ ಇದ್ದೀರಲ್ಲ, ಯಾಕೆ? ಅಲ್ಲ, ಏನು ಕೊಡಬೇಕಾಯಿತು? ಇದು ರಸಪ್ರಶ್ನೆ ಕಾರ್ಯಕ್ರಮ, ಕೃಷಿ ರಸಪ್ರಶ್ನೆ ಕಾರ್ಯಕ್ರಮ. ನೀವು ಕೃಷಿಕರಾಗಿದ್ದೀರಾ? ಏನೋ ಉದ್ದೇಶ ಅಂತ ಹೇಳ್ತಿದ್ದಾರೆ, ಯಾಕೋ ತಕ್ಷಣ ನೆನಪಾಗ್ತಿಲ್ಲ ಅವರಿಗೆ. ಇರಲಿ. ರೈತ ಬಂಧುವರೇ, ಇದು ನೇರ ಪ್ರಸಾರದ ಕೃಷಿ ರಸಪ್ರಶ್ನೆ ಕಾರ್ಯಕ್ರಮ. ರೈತ ಬಂಧುವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ, ಅನುಭವಗಳನ್ನು ಹಂಚಿಕೊಳ್ಳಿ, ಹಾಗೆ ಕೃಷಿ ಸಂಬಂಧಿ ವಿಚಾರಗಳನ್ನು ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡ್ಬೋದು. ನಮಸ್ಕಾರ, ಯಾರು ತಾವು? ಕಡಿತವಾಗ್ತಾ ಇದೆ, 80 ಶುರುವಾಗುವ ಸಂಖ್ಯೆ ಯಾಕೋ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಪ್ರಯತ್ನ ಮಾಡಿ. ಚಂದ್ರಶೇಖರ್ ಅವರ ಈ ಒಂದು ವಿಚಾರವನ್ನು ಹೇಳ್ತಾ ಇದ್ವಿ, ಮಂಜುನಾಥ್ ಅವರದು. ಮಂಜುನಾಥ್ ಅವರು ಕಾಫಿ, ಕಾಳ್ಮೆಣಸು, ಭತ್ತ ಈ ಬೆಳೆಗಳನ್ನು ಭಾಳ ಚೆನ್ನಾಗಿ ಬೆಳೆದಿದ್ದಾರೆ ಅಂತ ಅಂದ್ಕೊಂಡು ಪ್ರಸ್ತಾಪ ಮಾಡ್ತಾ ಇದ್ವಿ. ನಾಳೆ ಕಾರ್ಯಕ್ರಮದಲ್ಲಿ ಆಲಿಸ್ಕೊಳ್ಳಿ. ಹಾಗೆ ಗುರುವಾರ 29 ಕಾಳುಮೆಣಸಿನಲ್ಲಿ ಸಸ್ಯಗಳ ಉತ್ಪಾದನೆಯ ಸುಧಾರಿತ ಕ್ರಮಗಳನ್ನು ಪರಿಚಯಿಸಿದರೆ ಗುಣಿಕೊಪ್ಪದ ಕೃಷಿ ವಿಜ್ಞಾನ ಕೇಂದ್ರದ ಆರ್ ಲಕ್ಷ್ಮಿಯವರು. ಕರೆ ಯಾರದು? ನಮಸ್ಕಾರ, ಮಾತಾಡಿ. ಹೇಳಿ ಹೇಳಿ, ನಿಮ್ಮ ಹೆಸರು ಇನ್ನೊಂದು ಸಾರಿ. ಅಲ್ಲಿ ಅಲ್ಲಿ ಮಗು ಮಗು ಮಗುವಿನಿಂದ ಸ್ವಲ್ಪ ದೂರ ಬನ್ನಿ, ಅಥವಾ ಮಕ್ಕಳನ್ನ ಆ ಕಡೆ ಕಳಿಸ್ಕೊಡ್ತೀರಾ? ಮಕ್ಕಳು ಯಾಕೋ ಅಳ್ತಾ ಇದೆಯಲ್ವಾ, ವ್ಯತ್ಯಾಸ ಆಯಿತು. ಶ್ರೋತೃಗಳೇ, ನೀವು ಮಾತಾಡುವಾಗ ಅಳುವ ಮಕ್ಕಳನ್ನು ದೂರ ಇಟ್ಟರೆ ಒಳ್ಳೆಯದು. ಮಕ್ಕಳು ನಕ್ಕಂತ ಇದ್ದರೆ ತೊಂದರೆ ಇಲ್ಲ, ಪಾಪ ಅವಕ್ಕೇನೋ ಬೇಡಿಕೆ ಇರುತ್ತೆ, ಅಳುವಾಗ ಅದು ಪ್ರಸಾರ ಆಗಿಬಿಡುತ್ತೆ. ಮುಂದಿನ ಕರೆ. ನಮಸ್ಕಾರ, ಯಾರು ತಾವು? ನಿಮ್ಮ ಹೆಸರು ಹೇಳಿ. ನಿಮ್ಮ ಹೆಸರು ಸರಿ ಕೇಳ್ತಾ ಇಲ್ಲ. ಬೇಗೂರು ಗ್ರಾಮ. ಹಾಂ, ನಿಮ್ಮ ಹೆಸರು? ಮಹೇಶ್ ಮಾಚಯ್ಯ. ಮಹೇಶ್ ಮಾಚಯ್ಯ. ಹೌದು. ನಿಮ್ಮ ರೇಡಿಯೋ ಸ್ವಲ್ಪ ಸದ್ದು ಕಡಿಮೆ ಮಾಡ್ತೀರಾ? ಮಾಡಿದ್ದೀನಿ ಮಾಡಿದ್ದೀನಿ. ಹಾಂ, ಯಾವ ಊರಂದ್ರಿ? ಬೇಗೂರು. ಬೇಗೂರು ಪೊನ್ನಂಪೇಟೆ ತಾಲೂಕು, ಬೇಗೂರು ಗ್ರಾಮ. ಹಾಂ, ಪೊನ್ನಂಪೇಟೆ. ಪೊನ್ನಂಪೇಟೆ ತಾಲೂಕು. ಹೌದು. ಹಾಂ ಹಾಂ, ಮಹೇಶ್ ಮಾಚಯ್ಯನವರು. ಎಷ್ಟು ಎಕರೆ ತೋಟ ಇದೆ, ಏನು ವಿಶೇಷ ನಿಮ್ಮದು? ಎರಡು ಎಕರೆ? ಐದು ಎಕರೆ. ಹಾಂ, ಒಂಬತ್ತು ತೆಂಗಿನ ಮರಗಳು. ನಾನು ಅಡಿಕೆ ಮರ ಇದೆ. ಮೆಣಸು ಇತ್ತು, ಮೆಣಸು ಹೋಯ್ತು. ಓಹೋ, ಏನ್ ತೊಂದ್ರೆ ಇದೆ? ಕೆರೆ ಇದೆ. ಮೀನ್ ಸಾಕ್ತೀರಾ? ಇಲ್ಲ, ಮೀನು ಬಿದ್ದೀನಿ, ಮೀನಿಗೆ ಸೌಕರ್ಯ ಇಲ್ಲ. ಓಹೋ. ಮತ್ತೆ ಹಸುಗಳು ಎಮ್ಮೆಗಳು ಏನಾದ್ರು ಇಟ್ಕೊಂಡಿದ್ರ? ಇಲ್ಲ ಇಲ್ಲ ಸರ್, ಇಲ್ಲ. ಓಹೋ, ಗದ್ದೆ ಇದೆ, ಗದ್ದೆ 3 ಗದ್ದೆ ಇದೆ. ಹ್ಞೂ, 3 ಗದ್ದೆ ಅಂದ್ರೆ ಭತ್ತ ಬೆಳಿತೀರಾ? ಇಲ್ಲ ಇಲ್ಲ, 1 ಕೆರೆ ಮಾಡಿದ್ದೀನಿ. ಹಾಂ ಹಾಂ, ಬಾಕಿ ಪಾಳು ಬಿಟ್ಟಿದ್ದೀನಿ. ಓಹೋ, ಪಾಳು ಬಿಟ್ಟಿದ್ದೀರಿ. 2 ಪಾಳು, ಅದರಲ್ಲಿ ಏನು ಬೆಳೆ ಅಲ್ವಾ? ಇಲ್ಲ ಸರ್, ಇಲ್ಲ ಇಲ್ಲ, ಅದು ಸ್ವಲ್ಪ ಬಂಜರು. ಓಹೋ, ಬಂಜರು ಆದ್ರೂ ಕೆಲಸ ಮಾಡಿದ್ರೆ ಚೆನ್ನಾಗಿ ಅದರಲ್ಲಿನೂ ಇಳುವರಿ ಪಡಿಬಹುದಂತೆ. ಅಲ್ಲ, ತೋಟ ಅನ್ನೋದಕ್ಕಿಂತ ಗದ್ದೆಯನ್ನು ಮಾಡೋರು ಇದ್ದಾರೆ, ಗುತ್ತಿಗೆ ಅಲ್ಲಿ ತೆಗೆದುಕೊಳ್ಳೋದಿಲ್ವಾ ಯಾರಾದ್ರೂ? ಇಲ್ಲ ಇಲ್ಲ ಇಲ್ಲ, ಬೆಳಿಗ್ಗೆ ನೋಡ್ತಾ ಇದ್ದೀನಿ, ಬಿದಿರು ಬೆಳಿಬಹುದು ಅಂತ. ಬಿದಿರು ಬೆಳಿಬಹುದಾ? ಬಿದಿರು ಬೆಳೆಯೋ ಒಂದು ವಿಚಾರದಲ್ಲಿ ಬೆಳಿಬಹುದು ಅಂತ ಹೇಳ್ತೀರಾ? ಮತ್ತೆ ಹಾಕ್ಬೋದಾಗಿತ್ತು ಸ್ವಲ್ಪ ತಾಪತ್ರ. ಎಂತ ತಾಪತ್ರ? ಎಂತ ತಾಪತ್ರ? ಇಲ್ಲ, ಅದೇನು ದೊಡ್ಡ ಬಂಡವಾಳ ಬೇಕಾಗಿಲ್ಲ ಬಿದಿರು ಹಾಕ್ಲಿಕ್ಕೆ. ಗಿಡಗಳು ಅಲ್ಲಿ ಪೊನ್ನಂಪೇಟೆ ಅರಣ್ಯ ಮಹಾವಿದ್ಯಾಲಯದಲ್ಲಿ ಸಿಗ್ತವೆ, ಅರಣ್ಯ ಇಲಾಖೆ ನರ್ಸರಿಗಳಲ್ಲಿ ಸಿಗ್ತವೆ. ತುಂಬಾ ದೊಡ್ಡ ಬಂಡವಾಳ ಏನು ಆಗುದಿಲ್ಲ. ಮತ್ ನೋಡಿ, ಅದೇ ಅದೇ ನೀವು ಭೇಟಿ ಮಾಡಿದಿರಿ ಅಲ್ವಾ? ಮತ್ತೆ ಹಾಕಿ ಹಾಕಿ ಏನು ಒಂದ್ ಎರಡೆಕರೆಗೆ ಗುಂಡಿ ತೆಗೆದು ಅದಿದು ಕೆಲಸ ಮಾಡಿ ಹಾಕೋ ಹೊತ್ತಿಗೆ ಮನಸ್ಸು ಮಾಡಿದ್ರೆ ನೀವೇ ಮಾಡ್ಬೋದು, ಇಲ್ಲ ಆಳು ಕಾಳು ಅಂತ ಅನ್ಕೊಂಡ್ರು ತುಂಬಾ ದುಡ್ಡೇನು ಖರ್ಚಾಗ್ಲಿಕ್ಕಿಲ್ಲ. ಹೌದೌದು. ನಿಮ್ಗೆ ವಯಸ್ಸೆಷ್ಟು ಮಹೇಶ್ ಅಣ್ಣ? 65. ದುಡಿಬೋದು ದುಡಿಬೋದು ದುಡಿಬೋದು. 70-75 75 80 ವರ್ಷದವರು ಕೊಡಗಿನಲ್ಲಿ ಬಹಳ ಚೆನ್ನಾಗಿ ದುಡಿಯರಿದ್ದಾರೆ. ಮಾಡಿ ಪ್ರಯತ್ನ ಮಾಡಿ, ಹಂಗೆ ಹಾಳ್ಬಿಡೋದ್ಕಿಂತ ಅಲ್ವಾ? ಹೌದು, ಒಳ್ಳೇದಾಗ್ಲಿ ಮಹೇಶಣ್ಣ. ಈಗ ನಿಮಗೊಂದು ಪ್ರಶ್ನೆ, ಹೇ ಪ್ರಯತ್ನ ಮಾಡಿ ಆಗುತ್ತೆ. ಪ್ರಾಪಂಚಿಕವಾಗಿ ಹ್ಯಾಸ್ ಎಂಬ ಜನಪ್ರಿಯ ತಳಿಯು ಯಾವ ಬೆಳೆಯ ತಳಿ? ಹ್ಯಾಸ್ ಅನ್ನೋದು ಒಂದು ಬಹಳ ಜನಪ್ರಿಯವಾದ ತಳಿ ಒಂದು ಬೆಳೆಯಲ್ಲಿ. ನಮ್ಮ ಕೊಡಗಿನಲ್ಲೂ ಆ ಒಂದು ತಳಿಯ ಗಿಡಗಳನ್ನ ಬೆಳೆಯಲಾಗ್ತಾ ಇದೆ. ಅದು ಯಾವ ಬೆಳೆಯ ತಳಿ ಅಂತ ಹೇಳ್ಬೋದಾ? ನೋಡಿ, ಹ್ಯಾಸ್ ಅಂತ ಹೇಳ್ತಾರೆ. ಇಲ್ಲ ನೋಡೋಣ, ಅದು ಹಣ್ಣಿನ ಬೆಳೆ. ಒಂದು ಒಂದು ಸೂಕ್ಷ್ಮವಾಗಿ ಉತ್ತರ ನಿಮಗೆ ಕೊಟ್ಟಿದ್ದೀನಿ, ಉತ್ತರ ಸಿಗ್ಲಿಕ್ಕೆ ಒಂದು ದಾರಿ ಕೊಟ್ಟಿದ್ದೀನಿ. ಹ್ಯಾಸ್ ಅಲ್ಲ, ಹಣ್ಣಿನ ಬೆಳೆಗಳು ಯಾವ್ಯಾವ ಇದೆ ಹೇಳಿ, ಒಂದ್ ನಾಲ್ಕು ಹೇಳ್ಬಿಟ್ರೆ ಅದರಲ್ಲಿ ಉತ್ತರ ಸಿಕ್ಬಿಡುತ್ತೆ. ಹಣ್ಣಿನ ಬೆಳೆಗಳು ಕೊಡಗಿನಲ್ಲಿ ಯಾವ್ಯಾವ ಬೆಳೀತಾರೆ? ನಾವು ಮೊಸಂಬಿ, ಬಾಕಿ ನೋಡಿ. ನಿಮ್ಮ ನಿಮ್ಮಿಂದನೇ ಉತ್ತರ ಹೇಳ್ಸನ್ ಅಂತ ಅನ್ಕೊಂಡ್ರೆ ಆಗ್ತಾ ಇಲ್ಲ. ನೋಡೋಣ ಇರ್ಲಿ. ಕಾಫಿ ತೋಟ ಚೆನ್ನಾಗಿ ಇಟ್ಕೊಂಡಿದ್ರಾ ಮಹೇಶ್ ಅಣ್ಣ? ರೋಬಸ್ಟ್ ಇದೆಯಾ? 5 ಎಕರೆಯಲ್ಲಿ ಎಷ್ಟು ಇಳುವರಿ ತಗೊಂತೀರಿ? ಎಕರೆಗೆ 30 ಚೀಲ. ಯಾಕೆ ಅಷ್ಟೇ ಅಷ್ಟೇ ಅಂತ್ರಿ? 40-45 ಚೀಲ 50-60 ಚೀಲ ತನಕ ತಗೊಳ್ಳೋರಿದ್ದಾರೆ? ಇಲ್ಲ ಇಲ್ಲ, ಬೂಸ್ಟ್ ಅಲ್ಲ, ತಗೊಳ್ಳೋರು ಇದಾರೆ. ಅಷ್ಟು ಕಸು ಮಾಡ್ತಾರೆ, ಕಸರತ್ ಮಾಡಿ ತಗೊಳ್ತಾರೆ. ಇಲ್ಲ ಸರ್, ವೆರಿ ಸಾರಿ, 100ಕ್ಕೆ 2-3 ಜನ ಸಿಗಬಹುದು ಹೊರತು. ಅದೇ ಚೆನ್ನಾಗಿ ಸಗಣಿ ಗೊಬ್ಬರ, ಸ್ವಲ್ಪ ರಾಸಾಯನಿಕ ಗೊಬ್ಬರ ಅಥವಾ ಹಿತಮಿತವಾಗಿ ಗೊಬ್ಬರ ಕೊಟ್ಕೊಂಡು ರಾಸಾಯನಿಕ ಗೊಬ್ಬರಗಳನ್ನು ಕೊಟ್ಕೊಂಡು. ನಾನು 6 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ನಾನು 8 ಗಂಟೆಗೆ ರೆಡಿ ಕೊಡ್ತೇನೆ. ಇಲ್ಲ ಚೆನ್ನಾಗಿ ಕೆಲಸ ಮಾಡಿ, ಒಳ್ಳೇದಾಗ್ಲಿ. ಧನ್ಯವಾದ, ನಮಸ್ಕಾರ. ಕೇಳಿಗರೆ, ಮಡಿಕೇರಿ ಆಕಾಶವಾಣಿಯಿಂದ ನೇರ ಪ್ರಸಾರದಲ್ಲಿ ಇವತ್ತಿನ ಕಾರ್ಯಕ್ರಮ ಕೃಷಿ ಸಿರಿ ಮೂಡಿ ಬರ್ತಾ ಇದೆ. ಕೃಷಿಯಲ್ಲಿ ಉತ್ಪಾದನೆ ಚೆನ್ನಾಗಿ ಬರಬೇಕಾದ್ರೆ ಮಣ್ಣಿನ ಫಲವತ್ತತೆ ಬಹಳ ಮುಖ್ಯವಾದ ಸಂಗತಿ. ಸಗಣಿ ಗೊಬ್ಬರವನ್ನ ಸಾವಯವ ಗೊಬ್ಬರವನ್ನು ಕೊಟ್ಟಷ್ಟು ಮಣ್ಣು ಫಲವತ್ತತೆಯನ್ನು ಸುಧಾರಣೆ ಮಾಡಿಕೊಳ್ಳುತ್ತೆ, ಹಾಗೆ ಪೈರು ಉತ್ಕೃಷ್ಟವಾಗಿ ಬೆಳವಣಿಗೆ ಆಗುತ್ತೆ, ಇಳುವರಿ ಉತ್ತಮವಾಗಿ ಸಿಗುತ್ತೆ. ನಮಸ್ಕಾರ, ಯಾರು ತಾವು ಮಾತಾಡಿ? ಯಾರು ತಾವು ಹೇಳಿ, ಕೇಳ್ತಾ ಇದೆಯಾ? ಇಲ್ಲ, ನಿಮ್ಮ ಧ್ವನಿ ಕೇಳ್ತಾ ಇಲ್ಲ. ಮಣ್ಣಿನ ಫಲವತ್ತತೆ ಬಗ್ಗೆ ಗಮನ ಕೊಟ್ಟಷ್ಟು ನಿಮ್ಮ ಬದುಕನು ಹಸನಾಗಿರುತ್ತೆ, ಖರ್ಚುಗಳು ಕಮ್ಮಿ ಆಗ್ತವೆ, ರೋಗ ಕೀಟಗಳು ಕಮ್ಮಿ ಆಗ್ತವೆ, ಹಾಗೆ ಖುಷಿ ಅನಿಸುತ್ತೆ. ಪ್ರತಿ ವರ್ಷ ಬೆಳೆಯ ಬೆಳವಣಿಗೆ ಇಳುವರಿಯನ್ನು ಗಮನಿಸ್ತಾ ಹೋದರೆ ಇದು ಎಲ್ಲ ಬೆಳೆಗಳಲ್ಲೂ ಅನ್ವಯ ಆಗುವ ಸಂಗತಿ. ಭತ್ತ, ರಾಗಿ, ತರಕಾರಿಗಳು, ಕಾಫಿ, ಕಾಳುಮೆಣಸು ಎಲ್ಲದರಲ್ಲಿ ಅಷ್ಟೇ ಮಣ್ಣಿನ ಫಲವತ್ತತೆ ಬಹಳ ಮುಖ್ಯವಾದ ಸಂಗತಿ. ಮುಂದಿನ ಕರೆ. ನಮಸ್ಕಾರ, ಯಾರು ತಾವು? ನಮಸ್ತೆ. ನಮಸ್ಕಾರ, ಯಾರು ತಾವು? ನಾನು ಬಡವಂತ ಗಿರಿಜೇಶ್ ಪೂವಯ್ಯ ಅಂತ ಹೊಸಕೇರಿಂದ ಮಾತಾಡ್ತಾ ಇರೋದು. ಗಿರಿಜೇಶ್ ಪೂವಯ್ಯ ಎಲ್ಲಿಂದ ಸ್ವಾಮಿ? ಹೊಸಕೇರಿ ಗ್ರಾಮ. ಹೊಸಕೇರಿ ಗ್ರಾಮ ಯಾವ ತಾಲೂಕು ಹೇಳಿ? ಮಡಿಕೇರಿ ತಾಲೂಕು, ಮರಗೋಡಂಚೆ ಅಲ್ವಾ? ಗಿರಿಜೇಶ್ ಪೂವಯ್ಯನವರೇ, ಎಷ್ಟು ನಿಮ್ದು ತೋಟ ಗದ್ದೆ? ಹಲೋ. ಹಾ, ನಿಮ್ದು ತೋಟ ಗದ್ದೆ ಎಲ್ಲ ಎಷ್ಟಿದೆ? ಎಷ್ಟು ಎಕರೆ ಗದ್ದೆ? 2 ಎಕರೆ ಗದ್ದೆ. ಯಾವ್ದು ಬೆಳಿತೀರಿ? ಭತ್ತ? ಒಂದೊಳ್ಳೆ ಜಾಗದಲ್ಲಿ ನಿಂತ್ಕೊಂತೀರಾ, ಕುತ್ಕೊಂತೀರಾ? ಅಲ್ಲ, ನಿಮ್ ಧ್ವನಿ ಸರಿ ಕೇಳ್ತಾ ಇಲ್ಲ. ಒಂದೊಳ್ಳೆ ಜಾಗದಲ್ಲಿ ನಿಂತ್ಕೊಳ್ಳೋದಾಗ್ಲಿ ಕುತ್ಕೊಳ್ಳೋದಾಗ್ಲಿ. ಹಾ ಹಾ, ಹೌದಾ? ಗದ್ದೆ ಬೆಳೀತಾ ಇಲ್ವಾ, ಭತ್ತ ಬೆಳೀತಾ ಇಲ್ವಾ ತಾವು? ಇಲ್ಲ, ಭತ್ತ ಬೆಳೀತಾ ಇಲ್ಲ. ಓ ಹೋ, ಎಷ್ಟು ವರ್ಷ ಆಯ್ತು ಭತ್ತ ಬೆಳೆದ? 5 ವರ್ಷ ಬೆಳೀತಾ ಇಲ್ಲ. ಏನು ಕಾರಣ ಇರ್ಬೋದು? ಕಾರಣ ಏನಿಲ್ಲ, ಒಂದು ಸೈಡಿಗೆ ಆಗುತ್ತೆ, ಮತ್ತೆ ಪಕ್ಷಿಗಳು ಕಾಡಂದಿರೋ ಕಾಟ ಸ್ವಲ್ಪ ಜಾಸ್ತಿ. ಓಹೋ, ಎಂತ ಪಕ್ಷಿಗಳು? ಎಂತ ಪಕ್ಷಿಗಳು ಬರ್ತವೆ? ಪಕ್ಷಿಗಳು ಗಿಣಿ ಗಿಳಿ ಬರುತ್ತೆ, ಆಮೇಲೆ ಬೇರೆ ಇನ್ನೊಂದು ಪಕ್ಷಿ ಬರುತ್ತೆ ಚಿಕ್ಕದಾಗಿ, ಅದು ಹಂಗೆ ಮುರ್ದ್ಬಿಟ್ಟು ತಗೊಂಡೋಗ್ಬಿಡುತ್ತೆ. ಅದು ತಗೊಂಡೋಗಿಂತ ಈ ಹಂದಿಗಳು ಬಂದ್ರೆ, ಆನೆ ಬಂದಾಗಿಂತ ಹಾಳಾಗುತ್ತೆ ಎಲ್ಲ. ಆನೆಗಳನ್ನು ಬಂದು ಹೋಗ್ತಾವೆ ಅಲ್ಲಿ? ಆನೆಗಳೇ ಅಪರೂಪ, ಯಾವ 1 ವರ್ಷ 2 ವರ್ಷ ಒಂದೊಂದ್ಸರಿ ಬರ್ತವೆ ಅಷ್ಟೇ. ಓಹೋ, ಹಂದಿಗಳದೇ ದೊಡ್ಡ ಸಮಸ್ಯೆ. ಹಂದಿಗಳದೇ ದೊಡ್ಡ ಸಮಸ್ಯೆ. ಅದು ಹಂದಿ ಬರದಂಗೆ ನಿಮ್ಮ ಜಮೀನಿನ ಸುತ್ತ ಹಳೆ ಸೀರೆ ಅಥವಾ ಬಟ್ಟೆಗಳನ್ನ ಅದೆಲ್ಲ ಸುಮಾರು ಕಟ್ಟಿ ನೋಡಿದೆ. ಆಮೇಲೆ ಈ ಕಾಫಿ ಚೀಲ ಹಳೆ ಇದು ವೈಟ್ ಇದೆಲ್ಲ ಕಟ್ಟಿದ್ರೆ ಒಂದೆರಡು ದಿವಸ ನೋಡ್ತವೆ, ಮೂರನೇ ದಿವಸ ಅವ್ರಿಗೆ ಆಟೋಮೆಟಿಕ್ ಗೊತ್ತಾಗುತ್ತೆ ಇದ್ರಲ್ಲಿ ಏನಿಲ್ಲ ಅಂತ ಬಂದ್ಬಿಡ್ತಾರೆ. ಅವ್ರಿಗೆ ಒಂದು ಪ್ರಾಕ್ಟೀಸ್ ಆಗೋಗಿದೆ. ಹೌದಾ? ಹ್ಮ್. ಕೆಲವೊಬ್ರು ಶೇಡ್ ನೆಟ್ಟನ್ನ ಪೂರ್ಣ ಸುತ್ತ ಕಟ್ಟಿ ರಕ್ಷಣೆ ಮಾಡ್ಕೊಂಡು ಬೆಳೆ ಮಾಡ್ಕೊಂತಾರೆ. ಕರೆಕ್ಟ್ ನೀವು ಹೇಳಿದ್ದು. ಇವಾಗ ಆರ್ಮಿಲಿ ಏನ್ ಮಾಡ್ತಾರೆ, ಮೊದಲು ಕ್ಯಾಮಪೈಸ್ ಮಾಡ್ಲಿಕ್ಕೆ ಅಂತ ಹೇಳ್ತಾ ತಲೆ ಮೇಲೆ ನೆಟ್ ಎಲ್ಲ ಹಾಕೊಂಡು ಹೋಗ್ತಾ ಇದ್ರು, ಅದನ್ನು ಕ್ಯಾಪ್ಚರ್ ಆಗುತ್ತೆ. ಇಲ್ಲಿ ಯಾರೋ ಹೋಗ್ತಾ ಇದ್ರು, ಮೊದಲು ಮೂವ್ಮೆಂಟ್ ಏನು ಗೊತ್ತಾಗ್ತಿಲ್ಲ, ಏನೋ ಗಿಡ ಹೋಗ್ತಾ ಇದೆ ಇದಾಗ್ತಾ ಇದೆ ಅಂತ ಹೇಳ್ತಾ ಇದ್ರು. ಇವಾಗ ಅದು ಕ್ಯಾಪ್ಚರ್ ಆಗುತ್ತಾರೆ, ಈ ಹಂದಿಗಳು ಕಲ್ತು ಬಿಡ್ತೀವಿ. ಹಾಗೆ ಹಾಗೆ, ನಿಜ ನಿಜ ನಿಜ. ಅದು ತನ್ನ ಉಳಿವಿಗಾಗಿ ಹೋರಾಟ ಮಾಡ್ಕೊಳ್ತಲ್ವಾ? ಹೌದು. ಗಿರಿಜೇಶ್ವರ ಪ್ರಶ್ನೆಗೆ ಉತ್ತರ ಹೇಳ್ಬೋದ ನೋಡಿ. ಪ್ರಾಪಂಚಿಕವಾಗಿ ಹ್ಯಾಸ್ ಎಂಬ ಜನಪ್ರಿಯ ತಳಿ ಯಾವ ಬೆಳೆಯದು ಅಂತ ಹೇಳ್ಬೋದಾ? ಹೌದು, ಸರಿಯಾಗಿ ಹೇಳಿದ್ರಿ. ಅಂತಾನೇ ಅನುಮಾನನೂ ಇಲ್ಲ, ನೀವು ಸರಿಯಾಗಿ ಹೇಳಿದ್ರಿ. ಹ್ಮ್, ಬಟರ್ ಫ್ರೂಟ್ ತಾವು ಬೆಳೀತಾ ಇದೀರಾ? ಬಟರ್ಫ್ರೂಟ್ ಒಂದ್ ನಿಮ್ಮ ನಾನು ಆರ್ಮಿಲಿದ್ದೆ, ಇವಾಗ ಬಂದು ಸ್ವಲ್ಪ ಗಿಡ ಎಲ್ಲ ಮೇಂಟೈನ್ ಮಾಡ್ತಾ ಇದೀನಿ. ಹೌದಾ? ಹ್ಮ್ ಹ್ಮ್ ಹ್ಮ್. ಕೆಲವೊಂದ್ಸರಿ ಒಳ್ಳೆ ಬೆಲೆ ಬಂತಂದ್ರೆ ಒಂದೊಂದು ಮರದಿಂದಲೇ 2-4 ಸಾವಿರ ರೂಪಾಯಿ 80 ರೂಪಾಯಿ 90 ರೂಪಾಯಿ ಕೆಜಿ ಇಲ್ಲಿಂದ ಹೋಗುತ್ತೆ. ಆದ್ರೆ 200-250 ಹೇಳ್ತಾರೆ. ಓ ಹೋ ಹೋ, ಒಳ್ಳೇದು. ಕಾಫಿ ತೋಟಕ್ಕೆ ಸೂಕ್ತವಾದ ಹಣ್ಣಿನ ಮರ ಅಂತ ಹೇಳ್ತೀರಾ ತಾವು? ಸೂಕ್ತ ಅಂತ ಹೇಳಕ್ಕಿಂತಲೂ ಸೈಡಲ್ಲಿ ಹಾಕೋಬಹುದು ಅಷ್ಟೇ. ಸೆಂಟ್ರಲ್ ಹಾಕಿ ಸ್ವಲ್ಪ ರೋಬಸ್ಟ್ಗೆ ಶೇಡ್ ಜಾಸ್ತಿ ಆಗುತ್ತೆ. ನಿಜ. ಮತ್ತೆ ಕಟ್ ಮಾಡಿದ್ರೆ ಪ್ರಯೋಜನ ಬರಲ್ಲ. ಸೈಡ್ ಅಲ್ಲಿ ರೋಡ್ ಸೈಡ್ ಸೈಡ್ ಸೈಡ್ ತಿಚ್ಚ ಪರವಾಗಿಲ್ಲ. ಕಟ್ ಮಾಡಿದ್ರೆ ಫಸಲು ಸರಿ ಬರೋದಿಲ್ಲ. ಕಟ್ ಮಾಡಿದ್ರೆ ಅಲ್ಲಿ ಅಷ್ಟು ಇದು ಬರಲ್ಲ, ಆಮೇಲೆ ಮರ ಅಷ್ಟು ಇದಾಗಲ್ಲ. ಯಾವ್ದು ಮೆಣಸಿಡಕ್ಕೂ ಅಷ್ಟೊಂದು ಇದು ಬರಲ್ಲ, ಯಾಕೆಂದ್ರೆ ಮರ ಅಷ್ಟು ವರ್ಷ ಬರೋದು ಇಲ್ಲ ಅದಷ್ಟು ಮೇಂಟೈನ್ ಮಾಡಿದ್ರು. ಓಹೋ, ಅಂತ ಗಟ್ಟಿ ಮರ ಅಲ್ಲ ಅಲ್ವಾ? ಅಂತ ಗಟ್ಟಿ ಮರನೂ ಅಲ್ಲ. ನಿಮ್ಮಲ್ಲಿ ಕಾಂಡ ಕೊರೆಯೋ ಹುಳು ಬಟರ್ ಫ್ರೂಟ್ ನಲ್ಲಿ ಕಾಣಿಸ್ಕೊಂಡಿದ್ಯಾ? ಅದು ನಾವ್ ಅಷ್ಟ ಮೇಲೆ ನೋಡಕ್ ಹೋಗಲ್ಲ. ಅದು ಒಂದೊಂದ್ ಗೆಲ್ಲೋ ಇದು ಒಂಥರ ಬೇರೆ ಬೋದು ಬರುತ್ತಲ್ಲ, ಕಾಪಿದ ಆ ತರ ಬರ್ತಾ ಇರುತ್ತೆ, ಅದ್ರ ಮುರ್ದಾಗ್ತಿವಿ. ಹಾಗೆ ಅದು ಇರ್ಬೋದು, ಯಾಕೆ ನಾವ್ ಅದು ಈ ಕಿಚ್ಚೆ ಗಿಡದಲ್ಲಿ ನೋಡಿ ಒಂಥರ ಎಲ್ಲ ತರ ಬಂದ್ಬಿಟ್ಟು ಸೆಂಟ್ ಓಪನ್ ಮಾಡಿದಾಗ ಹುಳ ಬರುತ್ತೆ, ಆ ತರ ಇರ್ಬೋದು. ನಿಜ ನಿಜ ನಿಜ. ಆಗ್ಲಿ ಗಿರೀಶ್ ಅಣ್ಣ, ನಮಸ್ಕಾರ, ಧನ್ಯವಾದ. ಕೇಳಿದ್ರೆ ನೇರ ಪ್ರಸಾರದಲ್ಲಿ ಕಾರ್ಯಕ್ರಮ ಕೃಷಿ ಸಿರಿ ಮೂಡಿ ಬರ್ತಾ ಇದೆ ಮಡಿಕೇರಿ ಆಕಾಶವಾಣಿಯಿಂದ. ಸಂಪರ್ಕ ಮಾಡಿ ಮಾತನಾಡಿ, ರೈತರು ತಮ್ಮ ಅನುಭವಗಳನ್ನು ಹಂಚಿಕೊಳ್ಳಿ. 08-272-2200006 ಈ ಸಂಖ್ಯೆ ನಿಮಗಾಗಿ ಲಭ್ಯ ಇದೆ. ಶ್ರೋತೃಗಳೇ, ನರ್ಸರಿಯನ್ನು ಕಾಳ್ಮೆಣಸಲ್ಲಿ ವಿನೂತನವಾಗಿ ಹೇಗೆ ಮಾಡಿಕೊಳ್ಬಹುದು ಅನ್ನೋದ್ರ ಬಗ್ಗೆ ಗುಣಿಕೊಪ್ಪದ ಕೃಷಿ ವಿಜ್ಞಾನ ಕೇಂದ್ರದ ಆರ್ ಲಕ್ಷ್ಮಿ ಅವರು ವಿವರವಾಗಿ ಗುರುವಾರ ಮಾತನಾಡ್ತಿದ್ದಾರೆ, ಆಲಿಸ್ಕೊಳ್ಳಿ. ಹಾಗೆ ಶುಕ್ರವಾರ ಆಫ್ರಿಕನ್ ಹಂದಿ ಜ್ವರ ಕುರಿತು ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಿದ್ದಾರೆ ಗೋಣಿಕೊಪ್ಪ ಕೃಷಿ ವಿಜ್ಞಾನ ಕೇಂದ್ರದ ಡಾಕ್ಟರ್ ಎಸ್ ಸಿ ಸುರೇಶ್ ಅವರು. ಕೊಡಗಿನಲ್ಲಿ ಹಂದಿಗಳನ್ನು ಅನೇಕರು ಸಾಕ್ಕೊಳ್ತಿದ್ರಿ, ಬಳಸ್ತದ್ರಿ. ಆಫ್ರಿಕನ್ ಹಂದಿ ಜ್ವರ ಅಲ್ಲಲ್ಲಿ ಕಾಣಿಸ್ಕೊಂಡಿದೆ ಹೊರಗಡೆ ರಾಜ್ಯಗಳಲ್ಲಿ ಎಲ್ಲ ಅಂತಂದ್ಕೊಂಡು ಹೇಳಲಾಗ್ತಾ ಇದೆ. ಎಚ್ಚರಿಕೆ ತೆಗೆದುಕೊಂಡು ಹೇಗೆ ಕಾಳಜಿಯಿಂದ ಇವುಗಳನ್ನು ಸಾಕ್ಕೊಂಡು ಪ್ರಯೋಜನ ಮಾಡಿಕೊಳ್ಬಹುದು ಅನ್ನೋದ್ರ ಬಗ್ಗೆ ಡಾಕ್ಟರ್ ಸುರೇಶ್ ಅವರು ಮಾಹಿತಿಯನ್ನು ಸಲಹೆಗಳನ್ನು ನೀಡ್ತಿದ್ದಾರೆ ಶುಕ್ರವಾರ. ಮುಂದಿನ ಕರೆ. ನಮಸ್ಕಾರ, ಯಾರು ತಾವು? ನಮಸ್ತೆ ಸರ್, ಚಂದ್ರು ಸರ್. ನಮಸ್ಕಾರ ಚಂದ್ರು ಅವರೇ, ನಿಮ್ಮ ಕಡೆಗೆ ಮಳೆ ಹೇಗಿದೆ, ಮೋಡ ಹೇಗಿದೆ? ಮಳೆ ಸೋನೆ ಸರ್. ಸೋನೆ ಎಲ್ಲ ಕಡೆಗೂ ಹಾಗೆ ಇದಲ್ವಾ? ಹೌದು ಸರ್. ಚಂದ್ರು ಒಂದು ಪ್ರಶ್ನೆ ತಮಗೆ ಹೇಳಿ ಸರ್, ಒಂದು ಟ್ರ್ಯಾಕ್ಟರ್ನ ಬೆಲೆ ಎಷ್ಟು ಅಂತ? ಹಬ್ಬ ಎಷ್ಟು ಬೇಗ ಹೇಳ್ಬಿಟ್ರಲ್ಲ, ಹೆಂಗೆ ಹೆಂಗೆ ಗೊತ್ತಾಯ್ತು? ಹಳ್ಳಿಗಳಲ್ಲಿ ತರ್ತಾ ಇರ್ತಾರೆ, ನೀವು ತಂದಿಲ್ಲ ಆದರೂ ಗೊತ್ತಾಗುತ್ತಲ್ವಾ? ಹಾಂ, ಎಷ್ಟಾಯಿತು ಏನಾಯಿತು ಅಂತೆಲ್ಲ ಹಳ್ಳಿಗಳಲ್ಲಿ ಎಲ್ಲರದು ಗೊತ್ತಾಗುತ್ತೆ ಬಂಡವಾಳ ಅಲ್ವಾ? ಯಾರ್ಯಾರು ಗಳಿಸಿದ್ರು, ಯಾರ್ಯಾರು ಕಳ್ಕೊಂಡ್ರು, ಯಾರ್ಯಾರು ಮನೆಯಲ್ಲಿ ಏನೇನು ವ್ಯತ್ಯಾಸ ಆಗಿದೆ, ಏನೇನು ಒಳ್ಳೇದಾಗಿದೆ, ಯಾರ್ಯಾರು ಬೆಳೆ ಏನೇನು ಇಳುವರಿ ಕೊಡ್ತು, ಹೆಂಗೈತೆ ಅಂತ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ ಹಳ್ಳಿಯಲ್ಲಿ ಅಲ್ವಾ? ಹೌದು ನೋಡಿ, ಪಟ್ಟನೆ ಹೇಳ್ಬಿಟ್ರಿ ಒಂದು ಟ್ರ್ಯಾಕ್ಟರ್ನ ಬೆಲೆ. ನಿಮ್ದು ಹೊಸ ವರ್ಷದ ಶುಭಾಶಯಗಳು ಸರ್. ಆಗ್ಲಿ ಚಂದ್ರು, ನೀವು ಚೆನ್ನಾಗಿರಿ. ಧನ್ಯವಾದ, ನಮಸ್ಕಾರ. ಟ್ರ್ಯಾಕ್ಟರ್ ಇವತ್ತು ಕೃಷಿಯಲ್ಲಿ ಬಳಕೆ ಆಗ್ತಾ ಇದೆ ಶ್ರೋತೃಗಳೇ. ಟಿಲ್ಲರು ಅಷ್ಟೇ, ಇನ್ನು ಯಂತ್ರೋಪಕರಣಗಳು, ಕಳೆ ಕೊಚ್ಚುವ ಯಂತ್ರ, ಮರ ಕತ್ತರಿಸುವ ಯಂತ್ರ, ಸಿಂಪರಣೆ ಯಂತ್ರಗಳು, ಮರ ಹತ್ತುವ ಯಂತ್ರಗಳು, ಇವತ್ತು ಏನೆಲ್ಲ ಬಂದ್ಬಿಟ್ಟಿದವೆ ಅದರಲ್ಲೂ ಮತ್ತು ಸುಧಾರಣೆ ಆಗ್ತಾ ಇದೆ. ಇವತ್ತು ಟ್ರ್ಯಾಕ್ಟ್ರು ಅದರಲ್ಲೂ ಬಗೆ ಬಗೆಯ ಅಶ್ವಶಕ್ತಿಯ ಸಾಮರ್ಥ್ಯ ಇರುವ ಟ್ರ್ಯಾಕ್ಟರ್ಗಳು ಬೇರೆ ಬೇರೆ ಕಂಪನಿಗಳಿಂದ ತಯಾರಾಗಿ ಮಾರುಕಟ್ಟೆಗೆ ಬರ್ತದವೆ. 7-8 ಲಕ್ಷ ರೂಪಾಯಿ ಬೆಲೆ ಇದೆ. ಅದಕ್ಕೆ ಟ್ರಾಲಿ ಮತ್ತಿನ್ನೂ ಬೇರೆ ಬೇರೆ ಸಾಮಗ್ರಿಗಳಂದರೆ ಅದೊಂದು 2-4 ಲಕ್ಷ ರೂಪಾಯಿ. ಕೆಲವೊಬ್ಬರು ಬಹಳ ಚೆನ್ನಾಗಿ ಇವುಗಳನ್ನು ಉಪಯೋಗಿಸ್ಕೊಂಡಿದ್ದಾರೆ, ಹಾಗೆ ದುಡಿಮೆನೂ ಮಾಡಿದರೆ ಟ್ರ್ಯಾಕ್ಟರ್ನ ತೆಗೆದುಕೊಂಡು ಕೆಲವೇ ಕೆಲವು ವರ್ಷಗಳಲ್ಲಿ ಅದರ ಬಂಡವಾಳ ವಾಪಸ್ ಬಂದು ಮತ್ತಿನ್ನೂ ಲಾಭವನ್ನು ಮಾಡಿಕೊಂಡಿರೋರಿದ್ದಾರೆ. ಅಂದರೆ ಮಾಲೀಕರಾಗಿ ಚಾಲಕರಾಗಿ ನಿರ್ವಹಿಸಿದರೆ ಟ್ರ್ಯಾಕ್ಟರ್ನಲ್ಲಿ ಒಳ್ಳೆ ದುಡಿಮೆ ಮಾಡ್ಬೋದು. ತಮ್ಮ ಕೆಲಸಗಳನ್ನು ಮಾಡಿಕೊಂಡು ಇತರರ ಜಮೀನುಗಳಲ್ಲಿ ತೋಟಗಳಲ್ಲಿ ಬಾಡಿಗೆಗೆ ಬಳಸ್ಕೊಂಡು ಸಂಪಾದನೆ ಮಾಡ್ಬೋದು. ಕರೆ, ನಮಸ್ಕಾರ, ಯಾರು ತಾವು ಮಾತಾಡಿ, ಕೇಳ್ತಾ ಇದೆಯಾ? ನಿಮ್ಮ ಧ್ವನಿ ನಮಗೆ ಕೇಳ್ತಾ ಇಲ್ಲ. ಕೊನೆ ಕರೆ ಅನ್ನಿಸ್ತದೆ, ಇನ್ನೊಬ್ಬರದು ತೆಗೆದುಕೊಂಡು ನಾವು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೀವಿ. ಯಾರು ಮಾತಾಡ್ತೀರಿ ನೋಡಿ, 08-272-2206. ಕೃಷಿ ರಸಪ್ರಶ್ನೆಗಳ ನೇರ ಪ್ರಸಾರದ ಕಾರ್ಯಕ್ರಮ ಕೃಷಿ ಸಿರಿ. ಆಸಕ್ತಿಯಿಂದ ಎಷ್ಟೋ ಜನ ಮಾತಾಡಲಿಕ್ಕೆ ಕಾಯ್ತಾ ಇರ್ತೀರಿ. ಕೊನೆ ಕರೆ ಯಾರದು ಅಂತ ಹೇಳೋದಕ್ಕಿಂತ ಮುಂಚಿತವಾಗಿ ಬಂತು ನೋಡೋಣ. ಕಡಿತವಾಯಿತು ಶತ್ರುಗಳೇ, ಮುಗಿಸೋಣ ಅಂತ ಅನ್ನಿಸ್ತಾ ಇದೆ. ಕಾರ್ಯಕ್ರಮಗಳನ್ನು ಕೇಳ್ತಾ ಇರಿ. ಕೃಷಿಯಲ್ಲಿ ಸಮಸ್ಯೆಗಳನ್ನು ನೀವು ಬಗೆಹರಿಸ್ಕೊಳ್ತಾ ಹೋದರೆ, ನೀವು ಚೆನ್ನಾಗಿ ದುಡಿತಾ ಹೋದರೆ ಅನುಕೂಲಗಳು ಅದೇ ಆಗ್ತವೆ, ಹೊರೆ ಅನಿಸೋದಿಲ್ಲ. ಎಲ್ಲ ಕ್ಷೇತ್ರಗಳಲ್ಲೂ ಸಮಸ್ಯೆ ಇದ್ದಿದೆ, ಆದರೆ ಸಮಸ್ಯೆಗಳನ್ನೇ ಮುಂದಿಟ್ಕೊಂಡು ನಾವು ತೊಂದರೆ ತಾಪತ್ರಯಗಳನ್ನು ಹೆಚ್ಚಿಗೆ ಮಾಡ್ಕೊಳ್ಳೋದಕ್ಕಿಂತ ಶ್ರಮಪಟ್ಟು ಶ್ರದ್ಧೆಯಿಂದ ಕ್ರಿಯಾಶೀಲತೆಯಿಂದ ಭಾಗಿಗಳಾದರೆ ಅನುಕೂಲವೇ. ಕೇಳಿದ್ರೆ ಕೆಲವೊಬ್ಬರು ನೀವು ಸಂಪರ್ಕ ಮಾಡಿದಿರಿ, ಹಾಗೆ ಅನೇಕರು ಕಾರ್ಯಕ್ರಮವನ್ನು ಆಲಿಸಿದಿರಿ. ನಿಮ್ಮೆಲ್ಲರಿಗೂ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ನಮಸ್ಕಾರಗಳು. ಇದುವರೆಗೆ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದ ಕಾರ್ಯಕ್ರಮ ಕೃಷಿ ಸಿರಿ ಕೇಳಿದಿರಿ. ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಡಾಕ್ಟರ್ ವಿಜಯ ಅಂಗಡಿ. ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟೀಯ ಮಟ್ಟದಲ್ಲಿರುವ ಕಾಫಿ ದರ. 50 ಕೆಜಿ ಚೀಲವೊಂದಕ್ಕೆ ಅರಬಿಕಾ ಪಾರ್ಚ್ಮೆಂಟ್ 12,750 ರೂಪಾಯಿಯಿಂದ 13,600 ರೂಪಾಯಿ, ಅರಬಿಕಾ ಚೆರಿ 4,400 ರೂಪಾಯಿಯಿಂದ 6,700 ರೂಪಾಯಿ, ರೊಬೆಸ್ಟಾ ಪಾರ್ಚ್ಮೆಂಟ್ 8,250 ರೂಪಾಯಿಯಿಂದ 8,500 ರೂಪಾಯಿ, ರೊಬೆಸ್ಟಾ ಚೆರಿ 4,175 ರೂಪಾಯಿಯಿಂದ 4,250 ರೂಪಾಯಿ, ಕಾಳುಮೆಣಸು ಕ್ವಿಂಟಲ್ಗೆ 48,000 ರೂಪಾಯಿಯಿಂದ 50,000 ರೂಪಾಯಿ, ಒಣ ಅಡಿಕೆ ಕ್ವಿಂಟಲ್ಗೆ 35,000 ರೂಪಾಯಿಯಿಂದ 49,000 ರೂಪಾಯಿ. ಉತ್ಪನ್ನಗಳ ಗುಣಮಟ್ಟ ಮತ್ತು ಸ್ಥಳೀಯ ಮಾರುಕಟ್ಟೆ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ದರದಲ್ಲಿ ವ್ಯತ್ಯಾಸವನ್ನು ಕಾಣಬಹುದು. ಇನ್ನು ನಾಳಿನ ಕಾರ್ಯಕ್ರಮದಲ್ಲಿ ಕೇಳಲಿದ್ದೀರಿ, ಕಾಫಿ ಕಾಳುಮೆಣಸು ಭತ್ತ ಬೆಳೆಯುತ್ತಿರುವ ಗರಗಂದೂರಿನ ಕೆಎಸ್ ಮಂಜುನಾಥ್ ಅವರೊಡನೆ ಸಂವಾದ. ಇಲ್ಲಿಗೆ ಇಂದಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತಧ್ವನಿ ಕಿಸಾನ್ ವಾಣಿ ಕೇಳಿದಿರಿ. ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ. ಸುದ್ದಿ ಜೊಂಪೆ ಪ್ರಾಯೋಜಕರು ಕೊಡಗು ದಕ್ಷಿಣ ಕನ್ನಡ ಗೌಡ ಸೌಹಾರ್ದ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್, ಬೆಂಗಳೂರು ಕುಶಾಲ್ ನಗರ ಮಡಿಕೇರಿ. ಇಲ್ಲಿ ಆಕರ್ಷಕ ಬಡ್ಡಿದರದಲ್ಲಿ ವಿವಿಧ ಸಾಲ ಸೌಲಭ್ಯ, ಠೇವಣಿ ಮೇಲೆ ಆಕರ್ಷಕ ಬಡ್ಡಿದರ, ಚಿಟ್ ಫಂಡ್ ಹಾಗೂ ಇ ಸ್ಟ್ಯಾಂಪ್ ಸೌಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಶಾಖೆಯನ್ನು ಸಂಪರ್ಕಿಸಿ. ಸುದ್ದಿ ಜೊಂಪೆ ಓದ್ತಾ ಇರೋ ಪುದಿಯ ನರವನ ಸ್ವಾತಿ ರಿಷಿತ್. ಜೊಂಪೆನ ವಿವರ. ಇದೇ ಡಿಸೆಂಬರ್ 29ರಂದು ರಾಷ್ಟ್ರಕವಿ ಕುವೆಂಪು ಅವರ ಹುಟ್ಟುಹಬ್ಬದ ಪ್ರಯುಕ್ತ ವಿಶ್ವ ಮಾನವ ದಿನಾಚರಣೆ ಮತ್ತೆ ಬರುವ ತಿಂಗಳ ತಾರೀಕು 1ರಂದು ವಿಶ್ವಕರ್ಮ ಅಮರಶಿಲ್ಪಿ ಜಕಣಾಚಾರಿ ಸಂಸ್ಕರಣಾ ದಿನಾಚರಣೆನ ಜಿಲ್ಲಾಡಳಿತ ವತಿಯಿಂದ ಮಡಿಕೇರಿ ಪಾಟಲಿ ಆಚರಿಸಿಕೆ ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಅವರ ಅಧ್ಯಕ್ಷತೆಯಲ್ಲಿ ಇಂದು ನಡೆದ ಪೂರ್ವಭಾವಿ ಸಭೆಯಲ್ಲಿ ತೀರ್ಮಾನ ತಗೊಂಡು ವಿಶ್ವ ಮಾನವನ ದಿನಾಚರಣೆನ ಮಡಿಕೇರಿ ಪೇಟೆ ಕುವೆಂಪು ಪುತ್ತಳ್ಳಿ ಆವರಣದಲ್ಲಿ ಮತ್ತೆ ವಿಶ್ವಕರ್ಮ ಅಮರಶಿಲ್ಪಿ ಜಕಣಾಚಾರಿ ಸಂಸ್ಕರಣಾ ದಿನಾಚರಣೆನ ಭಾರತೀಯ ವಿದ್ಯಾಭವನದಲ್ಲಿ ಏರ್ಪಾಟು ಮಾಡಿಕೆ ತೀರ್ಮಾನಿಸಿದೆ. ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳದ ನಡಿಗೆ ಸಹಕಾರ ಸಂಘಗಳ ಕಡೆಗೆ ಅಭಿಯಾನನ 2023ರಲ್ಲಿ ಏರ್ಪಾಟು ಮಾಡಲಾಟುತ್ತ ಕೊಡಗು ಜಿಲ್ಲಾ ಸಹಕಾರ ಯೂನಿಯನ್ ಅಧ್ಯಕ್ಷರಾದ ಎಕೆ ಮನುಮೂತಪ್ಪ ಅವರು ಮಡಿಕೇರಿ ಪೇಟೆನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಕೋಆಪರೇಟಿವ್ ಮ್ಯಾನೇಜ್ಮೆಂಟ್ ಸಂಸ್ಥೆಯಲ್ಲಿ ಇಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಸಹಕಾರ ಸಂಘಗಳನ್ನ ಬಲಪಡಿಸುವ ನಿಟ್ಟಿನಲ್ಲಿ ಸರ್ಕಾರದ ಕಡೆಯಿಂದ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಳು. ಅದರಿಂದ ಸಹಕಾರ ಶಿಕ್ಷಣ ತರಬೇತಿಗೆ ಹೆಚ್ಚು ಗಮನ ಹರಿಸುವೆ. ಕೊಡಗು ಜಿಲ್ಲೆಯಲ್ಲಿ ಸಹಕಾರ ತರಬೇತಿಗೆ ಕೊಡುವ 6 ತಿಂಗಳ ಕೋರ್ಸ್ ಇದ್ದು ಇದರ ಪ್ರಯೋಜನ ಪಡ್ಕೊಳಕುತ್ತ ಅವು ತಿಳಿಸಿದವು. ಈ ಹೊತ್ತಲ್ಲಿ ಕೊಡಗು ಜಿಲ್ಲಾ ಸಹಕಾರ ಯೂನಿಯನ್ ನಿರ್ದೇಶಕರಾದ ಕಣ್ಣಂಡ ಸಂಪತ್, ರವಿ ಬಸಪ್ಪ ಸೇರಿದಂಗೆ ಮುಖ್ಯಪಟವು ಹಾಜರಿದ್ದವು. ರಾಷ್ಟ್ರೀಯ ರೈತ ದಿನಾಚರಣೆ ಪ್ರಯುಕ್ತ ವಿರಾಜಪೇಟೆ ತಾಲೂಕಿನ ಕಿರಗೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿನ ಅಮೃತ ಸರೋವರ ಮತ್ತೆ ಸಮಗ್ರ ಕೆರೆ ಯೋಜನೆ ಅಡಿಲಿ ಅಭಿವೃದ್ಧಿಪಡಿಸಿರುವ ತಾಳಮುಂಡ ಅಮೃತ ಸರೋವರ ಕೆರೆ ದಡಲಿ ಜಲಸಂಜೀವಿನಿ ರೈತ ಸಂವಾದ ಕಾರ್ಯಕ್ರಮ ಏರ್ಪಾಟು ಮಾಡಿದ್ದು ಈ ಹೊತ್ತಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರು ಗ್ರಾಮದ ರೈತರು ಸೇರಿದಂಗೆ ಮುಖ್ಯಪಟವು ಭಾಗವಹಿಸಿದ್ದು. ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಮತ್ತೆ ಕೊಡಗು ಜಿಲ್ಲಾ ಲೇಖಕ ಮತ್ತು ಕಲಾವಿದರ ಬಳಗ ಇವರ ಕೂಡುಕುಟಲಿ ರಾಷ್ಟ್ರಕವಿ ಕುವೆಂಪು ಅವರ 168ನೇ ಜನ್ಮದಿನಾಚರಣೆ ಇದೇ ತಾರೀಕು 29ರಂದು ಮಧ್ಯಾಹ್ನ 3 ಗಂಟೆಗೆ ಕೊಡಗು ಪತ್ರಿಕಾ ಭವನ ಟ್ರಸ್ಟ್ ಸಭಾವಾಡಿಯಲ್ಲಿ ನಡೆದಿದೆ. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ವತಿಯಿಂದ ನಡೆಸ್ತಿರುವ ರಾಜ್ಯ ವಲಯದ ಆಟದ ಸ್ಕೂಲ್ ಹಾಗೆ ಹಾಸ್ಟೆಲ್ಗಳಿಗೆ 2023-24 ಸಾಲಿಗೆ 8ನೇ ತರಗತಿ ಮತ್ತು 1ನೇ PUC ಆಟಗಾರರ ಆಯ್ಕೆ ನಾಳೆ ಮಡಿಕೇರಿ ತಾಲೂಕು ಜನರಲ್ ತಿಮ್ಮಯ್ಯ ಆಟದ ಬಾಣೆಯಲ್ಲಿ. ಹಾಗೆ ಇದೇ ತಾರೀಕು 29ರಂದು ಸೋಮರಪೇಟೆ ಮತ್ತು ಕುಶಾಲ್ ನಗರ ತಾಲೂಕಿಗೆ ಕೂಡಿಗೆ ಸರ್ಕಾರಿ ಸ್ಕೂಲ್ ಆಟದ ಬಾಣೆಯಲ್ಲಿ. ಹಾಗೆ ತಾರೀಕು 30ರಂದು ವಿರಾಜಪೇಟೆ ಪೊನ್ನಂಪೇಟೆ ತಾಲೂಕಿಗೆ ಪೊನ್ನಂಪೇಟೆ ತಾಲೂಕು ಮಿನಿ ಆಟದ ಬಾಣೆಯಲ್ಲಿ ಆಯ್ಕೆ ನಡೆದಿದೆ. ಹೆಚ್ಚಿನ ಮಾಹಿತಿ ಬೇಕಾದರೆ ಇಲಾಖೆಯನ್ನು ಸಂಪರ್ಕಿಸಕ. ಕಾನೂನು ಮಾಪನ ಶಾಸ್ತ್ರ ಇಲಾಖೆ ವತಿಯಿಂದ ತಾತ್ಕಾಲಿಕ ಸತ್ಯಾಪನೆ ಮುದ್ರ ಶಿಬಿರ ನಾಳೆಯಿಂದ ಇದೇ ತಾರೀಕು 31ರ ಮುಟ್ಟ ಕೊಡ್ಲಿಪೇಟೆ ಬಸವೇಶ್ವರ ಕಲ್ಯಾಣ ಮಂಟಪದ ಎದುರಿನ ಯತೀಶ್ ಕಾಂಪ್ಲೆಕ್ಸ್ಲಿ ನಡೆದಿದೆ. ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಕೂಡಿಗೆ ಮತ್ತು ಕೂಡುಮಂಗಳೂರು ಗ್ರಾಮ ಪಂಚಾಯಿತಿ ವತಿಯಿಂದ ಇದೇ ತಿಂಗಳ ತಾರೀಕು 30ರಂದು ಹೊತ್ತಾರೆ 10:30 ರೈತ ರೈತ ಮಹಿಳೆಯರಿಗೆ ಕೂಡಿಗೆನ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲಿ ಅಣ್ಬು ಬೆಳೆಯುವುದು ಮತ್ತು ಮಣ್ಣು ಮಾದರಿ ಸಂಗ್ರಹಣೆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗ ಮತ್ತು ಅಣ್ಬು ಬೆಳೆಯುವ ರೈತರಿಂದ ತರಬೇತಿ ಕೊಟ್ಟವೆ. ಇದರ ಪ್ರಯೋಜನ ಪಡ್ಕೊಳ್ಳುವಂಗೆ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದ ಸಹಾಯಕ ಕೃಷಿ ನಿರ್ದೇಶಕರು ತಿಳಿಸೇಳು. ರಾಜ್ಯದಲ್ಲಿ ಹೊಸ ವರ್ಷದ ಆಚರಣೆಗೆ ಯಾವುದೇ ಅಡ್ಡಿ ಇರದಿಲ್ಲ, ಆದರೆ ಸಂಭ್ರಮಾಚರಣೆ ಮಾಡಿಕನ ಮಾಸ್ಕ್ ಹಾಕೋದು ಕಡ್ಡಾಯ. ಹಾಗೆ ರಾತ್ರಿ 1 ಗಂಟೆ ಮುಟ್ಟ ಮಾತ್ರ ಆಚರಿಸಿಕೆ ಅವಕಾಶ ಇದ್ದು ಬಾರ್ ಪಬ್ ಹಾಗೆ ಹೋಟೆಲ್ಗಳಲ್ಲಿ ಪ್ರತಿಯೊಬ್ಬನು ಕಡ್ಡಾಯವಾಗಿ 2 ಡೋಸ್ ಲಸಿಕೆ ಹಾಕಿಸಿಕೊಂಡಿರೋಕ್ಕೂ ಮಾಸ್ಕ್ ಹಾಕೋಕ್ಕೂ ಇಸ್ಕೂಲ್ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿಗೆ ಸಿಬ್ಬಂದಿಗಳಿಗೆ ಸಹ ಮಾಸ್ಕ್ ಹಾಕಿ ಹಾಕೋಕ್ಕೂ ಈ ನಿಯಮ ರಾಜ್ಯದ ಎಲ್ಲ ಕಡೆಗಳಲ್ಲಿ ಪಾಲಿಸೋಕ್ಕೂ ತ ಆರೋಗ್ಯ ಸಚಿವರಾದ ಡಾಕ್ಟರ್ ಸುಧಾಕರ್ ರಾವ್ ನಿನ್ನೆ ನಡೆದ ವರ್ಚುವಲ್ ಮಾತುಕತೆಯಲ್ಲಿ ತಿಳಿಸಿದರು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಕೊಡಗು ದಕ್ಷಿಣ ಕನ್ನಡ ಗೌಡ ಸೌಹಾರ್ದ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್, ಬೆಂಗಳೂರು, ಕುಶಾಲನಗರ, ಮಡಿಕೇರಿ. ಚೌಂಡಿರ ಹೇಮಂತ್ ನಮ್ರತಾ ದಂಪತಿರ ಮೋವ ತನ್ವಿ ಕರ್ನಾಟಕ ರಾಜ್ಯ ಜೂನಿಯರ್ ವಾಟರ್ ಪೋಲೋ ತಂಡತ್ಲ್ ಗೋಲ್ ಕೀಪರ್ ಆಯ್ತು. ತಿರುವನಂತಪುರತ್ಲ್ ಇಂದಲಿಂಜಿ ಮತ್ತಂದ ಇರೋತ್ತೊಂಬತ್ತಂಗೆತ್ರ ನಡಪ ಕಳಿಕೂಟತ್ಲ್ ಕೂಡಿಯಾಡುವ ತನ್ವಿಕ್ ದೇವ ನಲ್ಲದು ಮಾಡಡು. ಅವಡ ಬಾಳು ಬೌಸು ನಂದಾಡಂದು ನಲ್ಲಾಮೆ ಬಂದಿತ್ತು. ಪೊನ್ನಂಪೇಟೆರ ತಾತ ಅವಯ್ಯ ಕೊಟ್ಟುಕತ್ತಿರ ಸೋಮಣ್ಣ ಕುಸುಮ ಕುಂಯಪ್ಪ ಕುಂಯಮ್ಮಿ ಕಿರಿಯ ಮಾಡ ಸೂರಜ್ ಗಣಪತಿ ನೀತಿ ಸೌಮ್ಯ ಏಕಾಗ್ರ ಪಿಂಜ ಏಕ್ಷ. ಟೂತಾ ಸೈಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಯಾದ ರೇಮಂಡ್ಸ್ ನ ಬ್ಲಾಂಕೆಟ್, ಬೆಡ್ ಶೀಟ್ಸ್, ಡಬಲ್ ಕಾರ್ಪೆಟ್, ಪಿಲ್ಲೋಸ್ ಲಭ್ಯ. ಬ್ರಾಂಡೆಡ್ ಕಂಪನಿಗಳ ಕೈ ಗಡಿಯಾರಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಟೂತಾ ಸೈಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್, ವಿರಾಜಪೇಟೆ. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ನೆಲಜಿ ಫಾರ್ಮರ್ಸ್ ಡೆವಲಪ್ಮೆಂಟ್ ಅಂಡ್ ರಿಕ್ರಿಯೇಷನ್ಸ್ ಅಸೋಸಿಯೇಷನ್ ನೆಲಜಿ ಇಂಗಡ ಆದ್ರೆ ಇದೇ ಆದ್ಯವಾಯ್ತು. ಇದೇ 2023 ಜನವರಿ 14 ನಾಪಕ್ಲು ಜನರಲ್ ಕೆ ಎಸ್ ತಿಮ್ಮಯ್ಯ ಕಳಿಪರಮಲು ಕೊಡವ ಒಕ್ಕ ಕಪ್ ಬುಡಿನ ಮೇನಪ್ಪ 0.22 ಪಿಂಜ 12 ಬೋರ್ ತೋಕ್ ದಂಡು ವಿಭಾಗದ ನಡಪ ಈ ಪೈಪೋಟಿ. ಓರ್ ಒಕ್ಕ ತಿಂಜ ಓರ್ ಟೀಮ್ ದಂಡಾಳ ರಂದನೆ, ಓರ್ ಒಕ್ಕ ತಿಂಜ ಹೆಚ್ಚು ಟೀಮ್ ಹೂಡಿಕೆಯು ಕೂಡಿ ಆಡದು. ಓರ್ ಟೀಮ್ ಎಂಟ್ರಿ ಫೀಸ್ 1000 ರೂಪಾಯಿ. ಎಲ್ಲರೂ ಕೊಡವ ಸಾಂಪ್ರದಾಯಿಕ ಪರಪಾಡಲು ಬಪ್ಪಕ್ಕ ಮನವಿ ಮಾಡಿ ಎಣಿತು. ನಿಂಗಡ ಒಕ್ಕ ತಂಡ ಎಂಟ್ರಿ ಕೊಡಬೇಕು. ಟಿ ಶರ್ಟ್ ಗೆರಲು ಅಯ್ಯಪ್ಪ ಕೂಲ್ ಸ್ಟೋರೇಜ್, ಮಾಯನಮಡ ರಾಜ, ಮೂರ್ನಾಡ್ಲು ರಾಣಿ ಎಂಟರ್ಪ್ರೈಸಸ್, ಕಂಬಿರಂಡ ಯೋಗೇಶ್ ಚೇರಮಾನೆ, ಕಾವೇರಿ ಎಂಟರ್ಪ್ರೈಸಸ್ ಮಂದಪಂಡ ರಂಜಿ, ಸಿದ್ದಾಪುರ ರಿಲಯನ್ಸ್ ಕಾಫಿ ಚೇರಂಡ ಸುಭಾಷ್, ಸುಂಟಿಗೊಪ್ಪ ವಸಂತ ಎಂಟರ್ಪ್ರೈಸಸ್, ಮುಕಾಟಿರ ವಸನ್ ಪುಟ್ಟ, ಧನಿಕಾ ಕೋಲ್ ಸ್ಟೋರೇಜ್, ಹೊಟ್ಟೆಂಗಡ ಪ್ರಜ್ವಲ್, ಪೊನ್ನಂಪೇಟೆ ಕಾವೇರಿ ಏಜೆನ್ಸಿಸ್, ಐನಂಡ ಬೋಪಣ್ಣ, ಪೋಲಿಬೆಟ್ಟ ಪುಲಿಯಣ್ಣ ನಂಜಪ್ಪ, ವಿರಾಜಪೇಟೆ ಕೂರ್ಗ್ ಆಟೋ ಸ್ಪೇರ್, ಮೋಹನ್ ಪೆಟ್ರೋಲ್ ಬಂಕ್, ಮೂಳೆರ ಉಮೇಶ್, ಕಾನೂರು ಕಾವೇರಿ ರೆಸ್ಟೋರೆಂಟ್, ದೇವಂಡಿರ ಸಂತೋಷ್, ಗೋಣಿಗೋಪಲ್, ಪರಿಮಳ ಮಂಗಳ ವಿಹಾರ, ಮೇಕತಂಡ ಧನು ಕುಶಾಲಪ್ಪ, ಮಡಿಕೇರಿ ಗಗನ್ ಸ್ಟುಡಿಯೋ, ಮಂಡಿರ ಗಗನ್ ತಮ್ಮಯ್ಯ, ನಾಪೋಕ್ಲು, ಒನ್ನಾಡು ಸೂಪರ್ ಮಾರ್ಕೆಟ್, ಮುಂಡೋಟಿರ ಮಾಚಯ್ಯ, ಕಡಂಗ, ಕೋಡಿರ ಪ್ರಸನ್ನ, ಬಾಳಲೆ, ಗುರುಕೃಪಾ ಎಂಟರ್ಪ್ರೈಸಸ್, ಆದೇಂಗಡ ಪ್ರಕಾಶ್, ಅಮ್ಮತ್ತಿ, ಮಾಟನ ಚಿಕನ್ ಪಾಯಿಂಟ್, ಕುತ್ತಂಡ ಸಂಜು. ಅವರ ಮಾಹಿತಿಗೆ ಸಂಪರ್ಕಿಸಿರಿ ಮಾಳೆಯಿಂದ ಅಪ್ಪಣ್ಣ 9880532850. ಮೈಸೂರು ಫರ್ಟಿಲಿಟಿ ಸೆಂಟರ್ ನಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಫೋರ್ಡಬಲ್ IVF ಟ್ರೀಟ್ಮೆಂಟ್ ಜೊತೆಗೆ ನಿಮಗೆ ಸಿಗ್ತಾ ಇದೆ ಸಿಂಗಾಪುರ್ನ ಟೆಕ್ನಾಲಜಿ ಮತ್ತು ಎಕ್ಸ್ಪರ್ಟೀಸ್ ಸೌಲಭ್ಯಗಳು. ಈಗ ನಮ್ಮ ಮೈಸೂರಿನಲ್ಲಿ ನಾರ್ಮಲ್ ಸ್ಪರ್ಮ್ ಸೆಲೆಕ್ಟ್ ಮಾಡಲು ಇಮ್ಸಿ ಟೆಕ್ನಾಲಜಿ ಹಾಗೂ ಪ್ರೆಗ್ನೆನ್ಸಿ ಅವಕಾಶವನ್ನು ಹೆಚ್ಚಿಸುವುದಕ್ಕೆ ಉನ್ನತ ಎಂಬ್ರಿಯೋವನ್ನು ಮಾನಿಟರ್ ಹಾಗೂ ಸೆಲೆಕ್ಟ್ ಮಾಡಲು ಟೈಮ್ ಲ್ಯಾಪ್ಸ್ ಟೆಕ್ನಾಲಜಿ ಸೇರಿದಂತೆ ಮತ್ತಷ್ಟು ಸೌಕರ್ಯಗಳು ಲಭ್ಯ. ಮಕ್ಕಳಾಗ್ತಿಲ್ಲ ಅನ್ನೋ ಚಿಂತೆ ಬಿಡಿ, ಮೈಸೂರು ಫರ್ಟಿಲಿಟಿ ಸೆಂಟರ್ಗೆ ಭೇಟಿ ನೀಡಿ. ವಿಜಯನಗರ 4th Stage ಔಟರ್ ರಿಂಗ್ ರೋಡ್, ಮೈಸೂರು. ಫಾರ್ ಮೋರ್ ಡೀಟೇಲ್ಸ್ ಕಾಲ್ 9019161221. ಇದು ಕರ್ನಾಟಕ ಅರಣ್ಯ ಇಲಾಖೆ ಕೊಡಗು ವೃತ್ತ. ಇವರ ಪ್ರಕಟಣೆ: ಕೊಡಗು ಜಿಲ್ಲೆಯಲ್ಲಿ ಕಾಡಾನೆಗಳ ಹಾವಳಿ ತಡೆಗಟ್ಟುವ ಸಲುವಾಗಿ ಸರ್ಕಾರಿ ಆದೇಶದಂತೆ ವಿಶೇಷ ಆನೆ ಕಾರ್ಯಪಡೆ ಎಲಿಫೆಂಟ್ ಟಾಸ್ಕ್ ಫೋರ್ಸ್ ರಚಿಸಲಾಗಿದೆ. ಈ ಕಾರ್ಯಪಡೆಗೆ ಮಡಿಕೇರಿ, ಸೋಮವಾರಪೇಟೆ ಹಾಗೂ ವಿರಾಜಪೇಟೆಗಳಲ್ಲಿ ಉಪಕೇಂದ್ರಗಳನ್ನು ತೆರೆಯಲಾಗಿದ್ದು, ಸದರಿ ಆನೆ ಕಾರ್ಯಪಡೆಗೆ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳ ನೇತೃತ್ವದಲ್ಲಿ ವಿವಿಧ ಹಂತದ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳನ್ನು ನೇಮಕ ಮಾಡಲಾಗಿದೆ. ಆನೆ ಕಾರ್ಯಪಡೆಗೆ ತುರ್ತು ಸಂದರ್ಭಗಳಲ್ಲಿ ಸಾರ್ವಜನಿಕರು ಸಂಪರ್ಕಿಸಲು ಸಹಾಯವಾಣಿಯನ್ನು ಸ್ಥಾಪಿಸಲಾಗಿದ್ದು, ಸಹಾಯವಾಣಿ ಸಂಖ್ಯೆ 8771244444. ರೈತರ ಜಮೀನುಗಳಿಗೆ, ತೋಟಗಳಿಗೆ, ಸಾರ್ವಜನಿಕ ಪ್ರದೇಶಗಳಿಗೆ ಕಾಡಾನೆಗಳು ಬಂದ ಸಂದರ್ಭದಲ್ಲಿ ಕೂಡಲೇ ಸಹಾಯವಾಣಿಗೆ ಕರೆ ಮಾಡಿ ಮಾಹಿತಿ ನೀಡುವಂತೆ ಕೋರಿದೆ. ಮಡಿಕೇರಿ ಸಮೀಪದ ಮೇಕೇರಿ ಶ್ರೀ ಗೌರಿಶಂಕರ ದೇವಾಲಯದ ಪುನಃಪ್ರತಿಷ್ಠಾಪನೆ ಹಾಗೂ ಬ್ರಹ್ಮಕಲಶೋತ್ಸವ ಇದೇ 28 ಜನವರಿ 1 ರವರೆಗೆ ನಡೆಯಲಿದೆ. ನಾಳೆ ಬುಧವಾರ ಬೆಳಿಗ್ಗೆ 6 ರಿಂದ ಪೂಜಾ ಕಾರ್ಯಕ್ರಮ, 10:30 ರಿಂದ ಹೊರೆಕಾಣಿಕೆ, ಸಂಜೆ 6 ಗಂಟೆಯಿಂದ ಪೂಜಾ ಕಾರ್ಯ, 7:30 ಗಂಟೆಯಿಂದ ಕಲ್ಲಡ್ಕ ವಿಠಲನಾಯ್ಕ ಅವರಿಂದ ಗೀತ ಸಾಹಿತ್ಯ ಸಂಭ್ರಮ ಕಾರ್ಯಕ್ರಮ ನಡೆಯಲಿದೆ. ಪ್ರತಿದಿನ ಮಧ್ಯಾಹ್ನ ಮತ್ತು ರಾತ್ರಿ ಅನ್ನದಾನವಿದೆ. ಭಕ್ತಾದಿಗಳೆಲ್ಲ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗುವಂತೆ ಕೇಳಿಕೊಂಡಿದ್ದಾರೆ ಅಧ್ಯಕ್ಷರು ಹಾಗೂ ಕಾರ್ಯಕಾರಿ ಸದಸ್ಯರು, ಶ್ರೀ ಗೌರಿಶಂಕರ ದೇವಾಲಯ ಸಮಿತಿ, ಮೇಕೇರಿ. ಕೊಡವ ಜಾನಪದ ಕಲಾವಿದರ ಸೇವೆ ಕಾಯ್ತು. ಏಷ್ಯಾ ವೇದಿಕ್ ಕಲ್ಚರ್ ಅಕಾಡೆಮಿಂಜ ಡಾಕ್ಟರೇಟ್ ಪಡೆದ ನತ ಚೇನಂಡ ರಘು ಉತ್ತಪ್ಪ ಇಂಗಕ್ ಅಭಿನಂದನೆ ಎಣ್ಣೆಂಡು ಇಂಗಡ ಮಿಂಜತ ಬೌಸು ಎಲ್ಗಡು ಮಗುರು ಇಗುತಪ್ಪ ಕಾವೇರಮ್ಮ ಗುರು ಕನ್ನಂಡ ಆಶ್ವದ ಇರಡನ್ನು ಬೈಂದಿತ್ತು ಚೇನಂಡ ಒಕ್ಕಕಾರ. ಆಕಾಶವಾಣಿ ಮಡಿಕೇರಿ ನಿಧನ ಸುದ್ದಿ. ಮರಗೋಡು ಐಕೊಳದ ಪಾರೆರ ದಿವಂಗತ ಬೆಳ್ಯಪ್ಪ ಅವರ ಪತ್ನಿ ಕಮಲಮ್ಮ ಅವರು ಇಂದು ನಿಧನರಾದರು. 96 ವರ್ಷ ಪ್ರಾಯದ ಪಾರೆರ ಕಮಲಮ್ಮನವರ ದಫನ ಕಾರ್ಯ ನಾಳೆ ಮಧ್ಯಾಹ್ನ 2 ಗಂಟೆಗೆ ಐಕೊಳ ಗ್ರಾಮದಲ್ಲಿ ಮೃತರ ಕಿರಿಯ ಮಗ ಪಾರೆರ ಚಿದಾನಂದ ಅವರ ಮನೆಯಲ್ಲಿ ನಡೆಯಲಿದೆ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ. ನಿಧನ ಸುದ್ದಿ ಕೇಳಿದಿರಿ. ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಸುದ್ದಿ ಸಮಾಚಾರ ಓದೆಂಡುಳ್ಳ ತೇಲಪ್ಪಂಡ ಕವನ್ ಕಾರ್ಯಪ್ಪ. ಮುಖ್ಯಪಟ್ಟ ಸುದ್ದಿ: ಎಲ್ಲ ಜಮೀನಿಗೂ ಕಂದಾಯ ನೇರ್ಕು ಮಾಡೋಕೆ ಶಾಸಕ ಕೆಜಿ ಬೋಪಯ್ಯ ಮನವಿ. ಕೊಡಗು ಜಿಲ್ಲಾಡಳಿತದರಾದ ನೆಲೆ ಇದೇ ತಿಂಗ 29ರಂದು ರಾಷ್ಟ್ರಕವಿ ಕುವೆಂಪು ಎಂಗಡ ಪುಟ್ಟಿನ ನಾಳರ ಆಚರಣೆ. ಸುದ್ದಿ ವಿವರ: ಕೊಡಗು ಜಿಲ್ಲೆಯ ಜಮ್ಮಾಬಾಣೆ ಪಿಂಜ ಬೋರೆ ಜಮೀನಿಗೆ 2011ರಲ್ಲಿ ಕರ್ನಾಟಕ ಭೂಕಂದಾಯ ಕಾಯ್ದೆ ಕಲಂ 20 ಪಿಂಜ ಕಲಂ 9ರಂದು ತಿದ್ದುಪಡಿ ಮಾಡುವಂಚಿ ಕಂದಾಯ ನಿರ್ಕ ಮಾಡಿತು. ಆಚೆಂಗಿ ಕೊಡಗು ಜಿಲ್ಲೆಯಲ್ಲಿ ಜಮ್ಮ ಪಿಂಜ ಬೋರೆ ಬಾಣೆ ಜಾಗದಲ್ಲಿ ಕೃಷಿ ಮಾಡಿ ತುಣಿಗೆ ಮಾತ್ರ ಕಂದಾಯ ನಿರ್ಕ ಮಾಡುವ ಆನಗೊಂಡು ಇದು ತಿದ್ದುಪಡಿರ ಉಲ್ಲಂಘನೆ ಅಪ್ಪ. ಈ ಹಿನ್ನೆಲೆಯಲ್ಲಿ ಭೂಕಂದಾಯ ಕಾಯ್ದೆಯ ಪ್ರಕಾರ ಎಲ್ಲ ಜಮೀನಿಗೂ ಕಂದಾಯ ನಿರ್ಕ ಮಾಡುಂಡು